ಕೊಚ್ಚಿ ಹೋಗುತ್ತಿದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವ್ಯಂಗ್ಯ. ನಾಳೆ ಕಾರವಾರ ನೌಕಾ ನೆಲೆಗೆ ಐಎನ್ಎಸ್ಸಿ ಕೌಂಡಿನ್ಯ ಸೇರ್ಪಡೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯ ಬೆಂಗಳೂರಿನಿಂದ ಲಕ್ನೋಗೆ ಸ್ಥಳಾಂತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇವರೊಂದಿಗೆ ಮಾತುಕತೆಯಲ್ಲಿ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕನ್ನು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶ್ವ ಜೇನು ದಿನ. ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನಿನ ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅನ್ನುವಂತ ಉದ್ದೇಶದಿಂದ ಈ ದಿವಸವನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಜೇನು ಬಹಳ ಮುಖ್ಯವಾದಂತಹ ಒಂದು ದುಂಬಿ. ಈ ಭೂಮಿಯ ಮೇಲೆ ಏನು ಜೀವ ಸಂಕುಲ ಅನ್ನುವಂಥದ್ದು ಇದೆಯೋ, ಇದು ಉಳಿಬೇಕು ಅಂತ ಅಂದ್ರೆ ಜೇನು ಕೂಡ ಇರಬೇಕು ಅನ್ನುವಂಥದ್ದು. ಜೇನು ಉಳಿದು ಏನು ಪರಾಗಸ್ಪರ್ಶವನ್ನ ಮಾಡುವ ಮೂಲಕ ಆಹಾರ ಉತ್ಪಾದನೆಯನ್ನ ಹೆಚ್ಚಳವನ್ನ ಮಾಡುತ್ತೋ, ಆ ಕಾರಣದಿಂದಾಗಿ ಇವತ್ತು ಸಕಲ ಜೀವರಾಶಿಗಳಿಗೂ ಕೂಡ ಆಹಾರದ ಲಭ್ಯತೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜೇನು ಎಷ್ಟು ಮಹತ್ವ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಈ ಸಂದರ್ಭದಲ್ಲಿ ನಾವು ಈ ಜೇನಿನ ಮಹತ್ವವನ್ನ ಅರಿತುಕೊಳ್ಬೇಕು, ಜೇನು ಸಾಕಾಣಿಕೆಯನ್ನ ಮಾಡಬೇಕು, ಏನು ಜೇನು ನಾಶ ಆಗ್ತಿದೆಯೋ ಅದನ್ನ ತಪ್ಪಿಸಬೇಕು, ಜೇನಿನ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಬೇಕು ಅನ್ನುವಂಥದ್ದು. ಜೇನು ಸಾಕಾಣಿಕೆ ಅನ್ನುವಂಥದ್ದು ಆರ್ಥಿಕವಾಗಿಯೂ ಕೂಡ ನಮಗೆ ಲಾಭದಾಯಕವಾದಂತಹ ಒಂದು ಉದ್ಯಮ. ಕೃಷಿಕರು ಮತ್ತೆ ಕೃಷಿಕರಲ್ಲದವರು ಕೂಡ ಜೇನು ಸಾಕಾಣಿಕೆಯನ್ನ ಮಾಡಬಹುದು, ಅದರಿಂದ ಆದಾಯವನ್ನ ಪಡೆದುಕೊಳ್ಳಬಹುದು. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎರಡೂ ರೂಪದಲ್ಲಿಯೂ ಕೂಡ ನಾವು ಜೇನು ಸಾಕಾಣಿಕೆಯಿಂದ ಅನೇಕ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು. ಜೇನು ಸಾಕಾಣಿಕೆಯಲ್ಲಿ ನಿರತರಾಗಿರತಕ್ಕಂತಹ ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರು ಸಮೀಪದ ಕುಂಬಾರಹಳ್ಳಿಯ ರಂಜಿತ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಜೇನು ಸಾಕಾಣಿಕೆಯನ್ನ ಮಾಡಿಸಬೇಕು, ಅದನ್ನ ಹೆಚ್ಚು ಉತ್ತೇಜಿಸಬೇಕು ಅನ್ನುವಂತಹ ಕೆಲಸವನ್ನ ಮಾಡ್ತಾ ಇದ್ದವರು ಇವತ್ತು ಸ್ವತಃ ಜೇನು ಸಾಕಾಣಿಕೆಯಲ್ಲಿ ತೊಡಗಿಕೊಂಡು ಅವರು ದೊಡ್ಡ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಅನುಕೂಲಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಜೇನು ಸಾಕಾಣಿಕೆ ರಂಜಿತ್ ಅವರ ಜೀವನದಲ್ಲಿ ಹೇಗೆ ಪ್ರಾರಂಭ ಆಯಿತು, ಹೇಗೆ ಅಭಿವೃದ್ಧಿಯನ್ನ ಹೊಂದಿತು, ಯಾಕೆ ಈ ಜೇನು ಸಾಕಾಣಿಕೆಗೆ ಅವರು ಬಂದ್ರು, ಇವತ್ತು ಜೇನು ಸಾಕಾಣಿಕೆಯಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಂಜಿತ್. ನಮಸ್ತೆ ಸರ್. ರಂಜಿತ್, ತಮಗೆ ಎಷ್ಟು ವಯಸ್ಸು? ಸರ್, ನನಗೆ 27. 27 ವರ್ಷ. ಏನ್ ಓದಿದ್ರಿ ತಾವು? ಸರ್, ಬಿ ಎ ಸಂಸ್ಕೃತ ಮಾಡಿದೀನಿ. ಸಂಸ್ಕೃತ ಮಾಡಿ ICSNL ವರ್ಕ್ ಮಾಡ್ತಾ ಇದ್ದೆ. ಮತ್ತೆ ಜೇನು ಸಾಕಾಣಿಕೆ ಏನಕ್ಕೋಸ್ಕರ ಮಾಡ್ಬೇಕು ಅಂತ ಹೇಳಿದ್ರೆ, ಪಾಲಿನೇಷನ್ ಉದ್ದೇಶಕ್ಕಾಗಿ ಮಾಡಿದ್ದು. ನಾವೇ ಎಲ್ಲಾ ಪ್ರಕೃತಿಯಿಂದ ತಗೊಂಡ್ಬೇಕಾರೆ ಪ್ರಕೃತಿಗೆ ನಾವೇನಾದ್ರು ಕೊಡ್ಬೇಕು, ಯಾವ ರೀತಿ ಕೊಡ್ಬೋದು ಅಂದ್ರೆ, ಪಾಲಿನೇಷನ್ ಮಾಡೋದ್ರಿಂದ ಒಂದು ಹೂ ಕಾಯಾಗುತ್ತೆ. ನಾವು ಬೆಳೆದಿರೋ ಹೂ ಇರ್ಬೋದು, ಇಲ್ಲ ಕಾಡುಗಳಲ್ಲಿ ಆದ ಮರಗಳಿರ್ಬೋದು, ಅದು ಪಾಲಿನೇಷನ್ ಆಗೋದ್ರಿಂದ ಆ ಕಾಯಿ ಗಟ್ಟಿದ್ದು ಒಂದು ಬೀಜ ಆಗಿ ಹುಟ್ಟಿ ಕಾಡನ್ನ ಸಮೃದ್ಧಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಶುರು ಮಾಡಿದ್ದು. ಮತ್ತೆ ಸೆಕೆಂಡರಿ ಇನ್ಕಮ್ ಆಗಿ ನಾವು ಅದರ ಆದಾಯ ನೋಡ್ತೀವಿ ಅಂತ ಹೇಳಿದ್ರೆ ಜೇನುತುಪ್ಪ ತಗೋಬಹುದು, ಪರಾಗ ತಗೋಬಹುದು, ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಜೇನು ವಿಷನ ಕೂಡ ಸಂಗ್ರಹಣೆ ಮಾಡಿ ಮಾರಾಟ ಮಾಡಬಹುದು. ನಾನೇನೇನ್ ಮಾಡ್ತೇನೆ ಅಂತ ಹೇಳಿ ಜೇನು ಸಾಕಾಣಿಕೆ ಮಾಡ್ತೇನೆ ಪಾಲಿನೇಷನ್ ಪರ್ಪಸ್ ಆಗಿ. ನಮ್ಮ ತೋಟದಲ್ಲೂ ಪಾಲಿನೇಷನ್, ಅಕ್ಕಪಕ್ಕದವರಿಗೂ ಪಾಲಿನೇಷನ್ ಆಗ್ಬೇಕು ಅಂತ ಉದ್ದೇಶದಿಂದ ಮಾಡ್ತಿರೋಂಥದ್ದು. ಮತ್ತೇನು ಅಂತಾರೆ, ಪಾಲಿನೇಷನ್ ಬೇಕು ಅನ್ನೋರಿಗೆ ಪಿಟಿಕೆನೆ ಕೂಡ ಕೊಡ್ತೀನಿ ಪಾಲಿನೇಷನ್ ಗೋಸ್ಕರ. ಜೇನು ಪರಾಗ ಮತ್ತೆ ವಿಷ ಈ ಎರಡನ್ನು ಕೂಡ ಕಲೆಕ್ಟ್ ಮಾಡ್ತೇನೆ, ದೊಡ್ಡ ಪ್ರಮಾಣದಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಲೆಕ್ಟ್ ಮಾಡ್ತೇನೆ. ಮತ್ತೆ ಇನ್ನೊಂದು ಬೀತ್ ಥೆರಪಿ ಮಾಡುವ ಜೊತೆಗೆ ಬ್ಯಾಕ್ ಪೇನ್ ಮತ್ತೆ ಜಾಯಿಂಟ್ಸ್ ಪೇನ್ ಗಳಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಹೇಗೆ ಅಂತ ಹೇಳಿದ್ರೆ ಜೇನು ವಿಷದಿಂದ ಆಂಟಿಬಯೋಟಿಕ್ಸ್ ಇದೆ, ಇದನ್ನು ನಾವು ನರ ಮತ್ತೆ ಎಲುಬು ಕಾಯಿಲೆಗೆ ಜೇನು ವಿಷದಿಂದ ಔಷಧಿಯಾಗಿ ಮಾರ್ಪಾಟಾಗುತ್ತೆ. ಇದರಿಂದ ಬ್ಯಾಕ್ ಪೇನ್ ಮತ್ತೆ ಜಾಯಿಂಟ್ಸ್ ಪೇನ್ ಗೆ ಟ್ರೀಟ್ಮೆಂಟ್ ಆಗಿ ಬೀತ್ ಥೆರಪಿ ಅಂತ ಹೇಳಿ ಮಾಡ್ತಾ ಇದೀವಿ. ಇಷ್ಟೆಲ್ಲ ಕೆಲಸಗಳನ್ನ ತಾವು ಮಾಡ್ತಾ ಇದೀರಿ. ಬಿ ಎ ಸಂಸ್ಕೃತ ವಿಷಯದಲ್ಲಿ ಓದ್ದೆ ಅಂತ ಹೇಳಿದ್ರಿ, ಸಂಸ್ಕೃತವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್, ಸಂಸ್ಕೃತ ಯಾಕೆ ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಬಿ ಎ ಅನ್ನೋದು ಇದೆ ಸ್ವಲ್ಪ ಡಿಫ್ರೆಂಟ್ ಆಗಿ, ದೇವಸ್ಥಾನಗಳಲ್ಲಿ ಸಂಸ್ಕೃತ ನಾಲೆಡ್ಜ್ ಇರ್ಬೋದು ಮತ್ತೆ ಶ್ಲೋಕಗಳಿರ್ಬೋದು, ಅದ್ರ ಬಗ್ಗೆ ಒಂದು ನಾಲೆಡ್ಜ್ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಅದನ್ನ ಮಾಡಿದ್ದೆ. ಎಲ್ಲಿ ಓದಿದ್ರಿ ಬಿ ಎ? ಬಿ ಎ ನಾನು ಮೈಸೂರು. ಮೈಸೂರು ಯಾವ ಕಾಲೇಜ್ನಲ್ಲಿ ಓದಿದ್ರಿ? ಶಂಕರ ವಿಲಾಸ. ಶಂಕರ ವಿಲಾಸದಲ್ಲಿ ಹೇಗಿತ್ತು ಅಲ್ಲಿ ಅನುಭವಗಳು? ಅಲ್ಲಿ ಅನುಭವಗಳು ಅಂತ ಹೇಳಿ ಸರ್, ನಾರ್ಮಲ್ ಡಿಗ್ರಿ ಲೈಫ್ ಹೇಗಿರುತ್ತೆ ಕಾಲೇಜ್ ಲೈಫ್ ಅದೇ ತರ ಇತ್ತು. ಇಲ್ಲಿ ಅಂತೇಳಿ ನಾರ್ಮಲ್ ಡಿಗ್ರಿಗೂ ಇದಕ್ಕೆ ಚೇಂಜಸ್ ಏನೋ, ಬರೀ ನಾಲೆಡ್ಜ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಅಂದ್ರೆ ಸಂಸ್ಕೃತ ಬಗ್ಗೆ ಯಾವ್ದು ಹೇಗ್ ಬಂತು, ಮಹಾಭಾರತ ಹೇಗಾಯ್ತು, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗ್ತೇವೆ ಅಷ್ಟೇ. ಬಿ ಎ ಮುಗಿದ ಮೇಲೆ ಮತ್ತೆ ಎಂ ಎ ಮಾಡಬೇಕು ಅನ್ನೋ ಆಲೋಚನೆ ಇತ್ತ? ಸರ್, ಆತರ ಆಲೋಚನೆ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಷ್ಟರಲ್ಲಿ ನಾನು ಜಾಬ್ ಏನೋ ಮಾಡ್ಬೇಕು ಅಂತೇಳಿ ಐಸಿಐಸಿಐ ನಲ್ಲಿ ವರ್ಕ್ ಮಾಡಿದೆ ಒಂದ್ ಟೂ ಇಯರ್. ಐಸಿಐಸಿಐ ನಿಂದ ರಾಯಚೂರು ಟ್ರಾನ್ಸ್ಫರ್ ಆಯ್ತು. ಐಸಿಐಸಿಐ ಅಂದ್ರೆ ಐಸಿಐಸಿಐ ಫೌಂಡೇಶನ್ ವರ್ಕ್ ಮಾಡಿದ್ದು. ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋಗಿ ಏನೋ ಕೆಲಸ ಮಾಡೋಕ್ಕಿಂತ ಮನೆ ಹತ್ರ ಇದ್ದು ಏನಾರು ಮಾಡೋಣ ಅಂತೇಳಿ ಇದನ್ನ ಮಾಡ್ಕೊಂಡು ಶುರು ಮಾಡಿದ್ದು. ಕೆಲಸಕ್ಕೆ ಹೋಗ್ಲೇಬೇಕಾದಂತ ಅನಿವಾರ್ಯತೆ ಇತ್ತು ಅಥವಾ ನೀವು ಇಷ್ಟಪಟ್ಟು ಸೇರಿದ್ರು? ಹೇಗೆ ಇಷ್ಟಪಟ್ಟು ಸೇರಿದ್ದು? ತೋಟದಲ್ಲಿ ಕೂಡ ಕೆಲಸ ಮಾಡುದು, ಇಷ್ಟಪಟ್ಟು ಒಂದ್ ಸ್ವಲ್ಪ ಸೇರಿದ್ದು ಮಾಡ್ಬೇಕು ಅಂತ ಅಲ್ಲಿನ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು. ಕೆಲಸದ ಲೈಫ್ ಹೇಗೆ, ಈಗ ಕೆಲಸ ಮಾಡೋದ್ರಿಂದ ಏನಂದ್ರೆ ತಿಂಗಳು ಸಂಬಳ, ಅದಕ್ಕಿಂತ ನಮಗೆ ಬೇಕಾದಾಗಿ ಕೆಲಸನ ಮಾಡ್ಕೋಬಹುದು. ಈಗ ನಾನು ಬೇರೆಯವರಿಗೆ ಕೆಲಸ ಕೊಡೋ ತರ ಆಗಿದ್ದೀನಿ. ಈ ಕೆಲಸ ಮಾಡಿದೆ ಅಂತ ಹೇಳಿದ್ರಲ್ಲ ಐಸಿಐಸಿಐ ಫೌಂಡೇಶನ್ ಅಲ್ಲಿ, ಅಲ್ಲಿ ಅನುಭವಗಳು ಹೇಗಿತ್ತು ಮತ್ತೆ ಏನ್ ಕೆಲಸವನ್ನು ಮಾಡ್ತಾ ಇದ್ರಿ? ಸರ್, ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಅಂತೇಳಿ ಜನರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಮಾರ್ಕೆಟ್ ಲಿಂಕೇಜ್ ಅನ್ನ ಮಾಡ್ತಾ ಐಸಿಐಸಿಐ ಫೌಂಡೇಶನ್ ಅಲ್ಲಿ. ಈಗ ನಮಗೆ ಅಲ್ಲಿ ಮಶ್ರೂಮ್ ನ ಬೆಳೆಸೋದ್ ಹೇಗೆ, ಅದನ್ನ ಮಾರಾಟ ಮಾಡೋದ್ ಹೇಗೆ, ಎಲ್ಲಿ ಮಾರಾಟ ಮಾಡ್ಬೇಕು, ಉಳಿದಿರೋ ಮಶ್ರೂಮ್ ನ ಹೇಗ್ ಮಾಡ್ಬೇಕು, ಅದ್ರ ಬಗ್ಗೆ ಟ್ರೈನಿಂಗ್ ಮಾರುಕಟ್ಟೆ ಲಿಂಕೇಜ್ ಅನ್ನ ಮಾಡ್ತಾ ಇದ್ದು. ಜೊತೆಗೆ ನೆಕ್ಸ್ಟ್ ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ದು ಜೇನು ಕೃಷಿ. ಈ ಕೃಷಿನಲ್ಲಿ ಹೇಗೆ ಮಾಡ್ಬೇಕು ನಮಗೂ ಕೂಡ ಅದು ಮೊದಲು ಏನು ಗೊತ್ತಿರಲಿಲ್ಲ. ಕೋವಿಡ್ ಶುರು ಆಗಿಂತ ಮುಂಚೆ 2019 ಅಲ್ಲಿ ನಾನು ಶುರು ಮಾಡಿದ್ದು. ಇಲ್ಲಿ ಹತ್ತಿರದ ಕೆವಿಕೆ ನಲ್ಲಿ ಟ್ರೈನಿಂಗ್ ಎಲ್ಲ ಪಡ್ಕೊಂಡು ಹೇಗ್ ಸಾಕಾಣಿಕೆ ಮಾಡಿ ತಿಳ್ಕೊಂಡು ಜೇನು ಕೃಷಿನ ಶುರು ಮಾಡಿದ್ದು. ನೀವು ತರಬೇತಿ ಕೊಡ್ತಾ ಇದ್ರು ಅಥವಾ ತರಬೇತಿ ಪಡೆದುಕೊಂಡ್ರೆ ಹೇಗೆ? ಸರ್, ನಾನು ಫಸ್ಟ್ ಗೆ ತರಬೇತಿ ಪಡ್ಕೊಂಡಿದ್ದು, ಫಸ್ಟ್ ತರಬೇತಿ ಕೆವಿಕೆ ನಲ್ಲಿ ಪಡ್ಕೊಂಡೆ, ಮತ್ತೆ ಬಾಗಮಂಡ್ಲ ನಲ್ಲಿ 3 ತಿಂಗಳು ತರಬೇತಿ ಪಡ್ಕೊಂಡಿನಿ. ಜೇನು ಸಾಕಾಣಿಕೆ ಮಾಡಿ ಕೃಷಿ ಮಾಡೋರ ಹತ್ರ 2 ವರ್ಷ ಕೆಲಸ ಮಾಡಿದೀನಿ. ಕೇರಳದಲ್ಲಿ 1 ತಿಂಗಳು ತರಬೇತಿಗಾಗಿ ಹೋಗ್ಬಿಟ್ಟು ತರಬೇತಿ ತಗೊಂಡು ಜೇನು ಕೃಷಿನ ಮಾಡ್ತೇವೆ. ಹೇಗೆ ಅಂತ ಹೇಳಿ, ಜೇನು ಕೃಷಿ ಶುರು ಮಾಡೋ ದೊಡ್ಡದಲ್ಲ, ಆ ಟೈಮಿಗೆ ಏನೇನ್ ಕೆಲಸ ಮಾಡಬೇಕು, ಡಿವೈಡಿಂಗ್ ಒಂದ್ ಫ್ಯಾಮಿಲಿ ಇದೆ ಅಂತ ಹೇಳಿದ್ರೆ ಅದನ್ನ 2 ಫ್ಯಾಮಿಲಿ ಹೇಗ್ ಮಾಡ್ಕೋಬೇಕು. ನಮ್ಮದ ಜೇನು ಕೃಷಿ ಹೇಗೆ ಅಂತ ಹೇಳಿ, ನಾರ್ಮಲ್ ಆಗಿ ಪೆಟ್ಟಿಗೆ ಇಟ್ಕೊಂಡು ಹೋದ ತಕ್ಷಣ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೇನು ಕೃಷಿ 2 ತರ ಇದೆ, ಜೇನು ಸಾಕಾಣಿಕೆ ಬೇರೆ, ಜೇನು ಕೃಷಿ ಬೇರೆ. ಜೇನು ಸಾಕಾಣಿಕೆ ಅಂತ ಹೇಳಿದ್ರೆ 10 ಬಾಕ್ಸ್ ಒಳಗಡೆ ಇಟ್ಕೊಳೋದು. ಜೇನು ಕೃಷಿ ಅಂತ ಹೇಳಿದ್ರೆ 10 ಬಾಕ್ಸ್ ಮೇಲೆ ಯಾರು ಸಾಕ್ತಾರೆ ಅದು ಜೇನು ಕೃಷಿ ಆಗುತ್ತೆ. ಆಗ ನಾನು ಟ್ರೈನಿಂಗ್ ನ ಪಡ್ಕೊಂಡು ಟ್ರೈನಿಂಗ್ ಸಹ ಕೊಡ್ತೀನಿ. ಬಿ ಥೆರಪಿ ಅನ್ನೋದು ವಾರದಲ್ಲಿ 2 ದಿನ ಮಾತ್ರ ಮಾಡ್ತೀವಿ, ಗುರುವಾರ ಭಾನುವಾರ. ಯಾರೇ ಜೇನು ಕೃಷಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ನಮ್ಮ ಹತ್ರ ಬಂದ್ರೆ ಕ್ವೀನ್ಸ್ ಬಿ ಫಾರ್ಮ್ ಅಂತ ಮಾಡಿದೀವಿ, ಇಲ್ಲಿ ಬಂದು ಬೇಕಾದ್ರೆ ಪಡ್ಕೋಬಹುದು. ಈಗ ಈ ಜೇನು ಸಾಕಾಣಿಕೆಯ ತರಬೇತಿ ಪಡ್ಕೊಂಡೆ ಅಂತ ಹೇಳಿದ್ರಲ್ಲ, ನೀವು ನಿಮ್ಮ ವೃತ್ತಿ ಸಲುವಾಗಿ ಪಡ್ಕೊಂಡಿದ್ದು ಅಥವಾ ನೀವು ವೈಯಕ್ತಿಕವಾಗಿ ಪಡ್ಕೊಂಡಿದ್ದು ಹೇಗೆ? ಎಲ್ಲರೂ ಕೂಡ ಒಂದು ಮೈಂಡ್ ಸೆಟ್ ಒಂಥರ ಇರುತ್ತೆ, ಜೀವನ ಮಾಡ್ಬೇಕಂದ್ರೆ ಏನಾದ್ರು ಜಾಬ್ ಮಾಡ್ಬೇಕು, ಲೈಫ್ ಸೆಕ್ಯೂರ್ ಮಾಡ್ಬೇಕು ಅಂತೇಳಿ. ನಾನು ತೋಟಗಾರಿಕೆ ಇಲಾಖೆನಲ್ಲಿ ಕೆಲಸ ಸಿಗುತ್ತಾ ಅನ್ನೋ ಉದ್ದೇಶದಲ್ಲಿ ಬಾಗಮಂಡಲದಲ್ಲಿ ತೋಟಗಾರಿಕೆ ಇಲಾಖೆಗಿಂದಾನೆ 3 ತಿಂಗಳು ತರಬೇತಿಯನ್ನು ಕೊಡ್ತಾರೆ. ಅಲ್ಲಿ ಹೋಗಿ ತರಬೇತಿ ಪಡ್ಕೊಂಡೆ. ಅಲ್ಲಿ ಕೂಡ ನಾನು ಯಾವ್ದು ಸಿಗುತ್ತೆ ಅಂತ ಟ್ರೈ ಮಾಡಿದೆ, ಯಾವ್ದು ಕಾಲ್ಫರ್ ಆಗಿಲ್ಲ ಅಂದಷ್ಟಕ್ಕೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇರೋದಂತದ್ದು. ಇದನ್ನ ಕಂಟಿನ್ಯೂ ಮಾಡ್ತಾ ಇದೀರ. ಈಗ ಐಸಿಐಸಿಐ ಫೌಂಡೇಶನ್ ಅಲ್ಲೂ ಕೂಡ ಈ ಜೇನು ಕೃಷಿಕರನ್ನ ಸಂಘಟನೆ ಮಾಡತಕ್ಕಂತ ಒಂದು ವೃತ್ತಿ ನಿಮ್ದಾಗಿತ್ತು. ಆ ಸಂದರ್ಭಕ್ಕೆ ನಿಮ್ಮ ಭಾಗದಲ್ಲಿ ಎಷ್ಟು ಜನ ಜೇನು ಕೃಷಿಯನ್ನ ಮಾಡ್ತಾ ಇದ್ರು, ಎಷ್ಟು ಜನ ಆಸಕ್ತಿಯನ್ನ ತೋರಿಸಿದ್ರು, ತಾವೆಷ್ಟು ಜನ ಕೈಲಿ ಈ ಜೇನು ಕೃಷಿಯನ್ನ ಮಾಡಿಸಿದ್ರಿ? ಸರ್, ಆಗ ಮಾಡಿದಾಗ ಯಾರು ಕೂಡ ಆಸಕ್ತಿ ಅಂತ ಏನು ಕೊಡ್ಲಿಲ್ಲ. 40-50 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಾವು ಹುಡುಕ್ತಾಳು ಕೂಡ 10 ಜನ ಅದು ಇದ್ದವರು ಒಂದು ಪೆಟ್ಟಿಗೆಗಳು. ಸರೌಂಡಿಂಗ್ ಅಲ್ಲಿ ಎಲ್ಲೇ ಹೋದ್ರು ಕೂಡ ಮಿನಿಮಮ್ 10 ಪೆಟ್ಟಿಗೆಗಳ ಸಾಕಾಣಿಕೆ ಮಾಡಿದ್ದಾರೆ. ನಾವು ಕೂಡ ಒಂದಷ್ಟು ಜನ ನಮ್ಮನ್ನ ನೋಡಿ ಮೋಟಿವೇಟ್ ಆಗಿದ್ದಾರೆ. ಕೆಲವೊಂದಷ್ಟು ಜನ ಟ್ರೈನಿಂಗ್ ಬಂದ್ಬಿಟ್ಟು ಆಗಿದ್ದಾರೆ, ಮತ್ತೆ ಡಿಪಾರ್ಟ್ಮೆಂಟ್ ಗಳಿದೆ ಅಲ್ಲಿಂದ ಟ್ರೈನಿಂಗ್ ಪಡ್ಕೊಂಡು ಕೂಡ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಅವರಿಗೆ ಜೇನು ಸಾಕಾಣಿಕೆ ಮಾಡ್ತಿದ್ದಾರೆ, ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಮಳೆ ಬರೋದನ್ನ ಉಳಿಸ್ಕೊಳಕ್ ಆಗ್ತಿಲ್ಲ. ಅದೇನು ಅಂತ ಹೇಳಿ ಆ ಟೈಮಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದಷ್ಟು ಅವರು ತಿಳ್ಕೊಂಡ್ರು ಅಂತ ಹೇಳಿದ್ರೆ ಜೇನು ಸಾಕಾಣಿಕೆ ತುಂಬಾ ಕಷ್ಟಕರದಲ್ಲ, ಈಸಿ ಆಗಿರುವಂತದೇ ವೃತ್ತಿ. ಈಗ ರಾಯಚೂರಿಗೆ ವರ್ಗಾವಣೆ ಆಯ್ತು ಅನ್ನೋ ಕಾರಣಕ್ಕೆ ತಾವು ತಮ್ಮ ವೃತ್ತಿಯನ್ನ ಬಿಟ್ಟು ಜೇನು ಸಾಕಾಣಿಕೆಯನ್ನ ಆಯ್ಕೆ ಮಾಡ್ಕೊಂಡ್ರಿ. ವೃತ್ತಿಯನ್ನ ಬಿಟ್ಟ ಮೇಲೆ ನಿಮಗೆ ಸಾಕಷ್ಟು ಅವಕಾಶಗಳಿದ್ದು ಆದ್ರೂ ಕೂಡ ಜೇನು ಸಾಕಾಣಿಕೆಯನ್ನೇ ಪ್ರಧಾನವಾಗಿ ಮಾಡಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಅನಿಸ್ತು? ಸರ್, ಎಲ್ಲಾನು ಕೆಲಸನು ಎಲ್ಲಾರು ಮಾಡ್ತಾರೆ, ಇದೊಂದು ಸ್ವಲ್ಪ ನನಗೆ ಡಿಫ್ರೆಂಟ್ ಆಗಿ ಅನಿಸ್ತು. ಎಲ್ಲಾನು ಪಡ್ಕೊಳೋದ್ ಜೊತೆಗೆ ನಾವು ಪ್ರಕೃತಿಗೆ ಒಂದು ಕೊಡುಗೆಯಾಗಿ ಏನಾರು ಕೊಡಬಹುದು ಅಂತೇಳಿ ಅನಿಸ್ತು. ಅದಕ್ಕಾಗಿ ಜೇನು ಸಾಕಾಣಿಕೆನ ಶುರು ಮಾಡಿ ಅಂತದ. ನಿಮ್ಮ ಜೇನು ಸಾಕಾಣಿಕೆ ಹೇಗೆ ಪ್ರಾರಂಭ ಆಯ್ತು, ಎಷ್ಟು ಪೆಟ್ಟಿಗೆಗಳೊಡನೆ ಪ್ರಾರಂಭ ಆಯ್ತು? ಸರ್, ನಾನು ಫಸ್ಟ್ ಶುರು ಮಾಡಿದ್ದು ಒಂದ್ ಪೆಟ್ಟಿಗೆಯಿಂದ. ಅದು ಬರೀ ಖಾಲಿ ಪೆಟ್ಟಿಗೆಗಳನ್ನ ತಗೊಂಡಿದ್ದು, ತಗೊಂಡ್ಬಿಟ್ಟು ಹತ್ತಿರದಲ್ಲಿ ಯಾವ್ದಾದ್ರು ಮರ ಪೊಟ್ರೆಗಳಲ್ಲಿ ಹುತ್ತದಲ್ಲಿ ಏನಿರುತ್ತಲ್ಲ ಅದನ್ನ 3-4 ಸಲ ಕೂಡಿದೆ. ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಬೇರೆಯವ್ರು ಗೊತ್ತಿರೋರ್ನ ಕರ್ಕೊಬಂದು ಕೂಡಿಸಿದಾಗ ಅದು ನನಗೆ ಸಕ್ಸಸ್ ಆಗ್ಲಿಲ್ಲ ಆ ಟೈಮಲ್ಲಿ. ಮತ್ತೆ ನಾನು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ 8 ಪೆಟ್ಟಿಗೆಗಳನ್ನ ತಗೊಂಡು ಸಾಕಾಣಿಕೆ ಮಾಡ್ಬೇಕು. 8 ಪೆಟ್ಟಿಗೆನ ನನಗೆ ಕಾಲೋನಿಗಳು ಬಿಟ್ಟು ಹೋಯ್ತು. ಬೇಸಿಕ್ ಇಂದ ಬಂದಾಗ ಒಂದ್ ಪೆಟ್ಟಿಗೆ ಆಗ್ಲಿಲ್ಲ, ಬೇರೆ ಅರ್ಥ ತಗೊಂಡಾಗ ನನಗೆ ಏನ್ ಅನ್ಸುತ್ತೆ ಅಂತೇಳಿ ಹುಳಗಳನ್ನ ತಗೊಂಡ ಡೈರೆಕ್ಟ್ ಅದ್ರನ್ನೇ ಕಂಟಿನ್ಯೂ ಮಾಡೋಣ ಅಂತ ಮಾಡಿದಾಗ ಅಲ್ಲಿ ಕಂಟಿನ್ಯೂ ಲಾಸ್ ಆದೆ. ಹುಳನೇ ಉಳಿಸ್ಕೊಂಡ್ಲಿಕ್ಕೆ ಆಗ್ಲಿಲ್ಲ, ಜೇನು ತುಪ್ಪನ ಕೂಡ ತೆಗಿಲ್ಲ. ಅದ್ರನ್ನೆಷ್ಟು ಏನೇನ ಹತ್ರ 9 ಪೆಟ್ಟಿಗೆಗಳದು ಮಡಿಕೆಗಳು ತಗೊಂಡು ಮಡಿಕೆಗೆ ಮೇಣ ಹಚ್ಚಿ ಲೋಕಲ್ ಹುಳನೇ ಕೂರಿಸ್ಕೊಂಡು ಪೆಟ್ಟಿಗೆಗೆ ರವಾನಿಸ್ಕೊಂಡು ಅದರಿಂದ ಕಂಟಿನ್ಯೂ 1x1 ಜಾಸ್ತಿ ಮಾಡ್ತಾವೆ. ಈಗ 350 ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದೀನಿ ಕೆಲಸಕ್ಕೆ ಅಂತೇಳಿ. 2 ಜನ ಇದ್ದಾರೆ ಸರ್. ಜೇನು ಸಾಕಾಣಿಕೆದಾರರಾಗಿ ನೀವು ನಿಮ್ಮ ವೃತ್ತಿಯನ್ನ ಪ್ರಾರಂಭವನ್ನ ಮಾಡಿದವರು, ಅದು ಕೂಡ ಒಂದು ಪೆಟ್ಟಿಗೆಯಿಂದ. ಇವತ್ತು ಜೇನು ಕೃಷಿಕರಾಗಿದ್ದೀರಿ, ಸುಮಾರು 350 ಪೆಟ್ಟಿಗೆ ನಿಮ್ಮ ಬಳಿ ಇದ್ದಾವೆ. ಈ 1-350 ಹೇಗಾಯ್ತು, ಅಲ್ಲಿ ಏನೆಲ್ಲ ಕಷ್ಟ ಸುಖಗಳನ್ನ ತಾವು ಅನುಭವಿಸಿದ್ರಿ, ಅದ್ರ ಬಗ್ಗೆ ವಿವರವಾಗಿ ಹೇಳಿ ರಂಜಿತ್. ಯಾವ್ದೇ ಕೂಡ ದೊಡ್ಡದಾಗ ಹೋಯ್ದೆ ಅಂದ್ರೆ ಸಡನ್ ಆಗಿ ಆಗಲ್ಲ, ತುಂಬಾ ಚಾಲೆಂಜಸ್ ಬರ್ತವೆ. ಒಂದು ಪೆಟ್ಟಿಗೆಗೆ 800 ರೂಪಾಯಿಯಷ್ಟು ಸಕ್ಕರೆ ಪಾಕನ ಕೊಡ್ಬೇಕಾಗತ್ತೆ. ಸುಮಾರು 15-16 ಕೆಜಿ ಸಕ್ಕರೆ ಪಾಕ ಒಂದು ಬಾಕ್ಸ್ಗೆ ಬೇಕಾಗತ್ತೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂತೇಳಿ ಸೀಸನ್ ವೈಸ್ ಅಲ್ಲಿ ಖಾಲಿ ಪೆಟ್ಟಿಗೆ ತಗೊಂಡು ಒಂದೇ ಕಡೆ ಮಾಡೋಕ್ಕಿಂತ ಎಲ್ಲಿ ಫ್ಲವರ್ ಇರುತ್ತೆ ಆ ಜಾಗಕ್ಕೆ ರವಾನಿಸಿಕೊಂಡು ಒಂದು ನಾವು ಅಲ್ಲಿಗೆ ತುಪ್ಪ ಬರ್ತಿದೆ ಅಂದ್ರೆ ತುಪ್ಪ ತಗೊಂತಿದ್ವು. ನೆಕ್ಟರ್ ಸೋರ್ಸ್ ಜಾಸ್ತಿ ಇದೆ ಅಂದ್ರೆ ಪೋಲನ್ ಸೋರ್ಸ್ ಜಾಸ್ತಿ ಸಿಕ್ತಿದೆ ಅಂತ ಹೇಳಿದ್ರೆ ಒಂದು ಬಾಕ್ಸ್ ನ 2 ಬಾಕ್ಸ್ ಡಿವೈಡ್ ಮಾಡ್ತಾ ಹೋದ್ ನಾನು ಬಿ ಕೀಪಿಂಗ್ ಮಾಡ್ತೀನಿ. ಈಗ ಇಲ್ಲಿ ಫ್ಲವರ್ ಇದ್ದಾಗ ಇಲ್ಲಿರ್ತೀವಿ, ಮತ್ತೆ ಸಕ್ರಪಣ್ಣ ಬಾಣವರ ಸೈಡ್ ರೋಡ್ ಏನಿದೆ ಅಲ್ಲೂ ಕೂಡ ಶಿಫ್ಟ್ ಮಾಡ್ಕೊಂತೀವಿ. ಅಲ್ಲಿ ಏನು ಅಂತ ಹೇಳಿ ಕಾಟನ್ ಮತ್ತೆ ಸನ್ ಫ್ಲವರ್ ಆ ಫ್ಲವರ್ ಸಿಕ್ಕಿದಾಗ ಅಲ್ಲಿ ಬಾಕ್ಸ್ ನ ಇಟ್ಕೊಂಡು ಒಂದು ಅವ್ರಿಗೆ ಪಾಲಿನೇಷನ್ ಆಯ್ತು, ಇನ್ನೊಂದು ನಮಗೆ ಹನಿನು ಸಿಕ್ತು, ಇನ್ನೊಂದು ಡಿವೈಡ್ ಕೂಡ ಮಾಡ್ಕೊಂಡು. ನಮ್ಮ ಹತ್ರ ಏನು ಒಂದು 50 ಪೆಟ್ಟಿಗೆ ತಗೊಂಡೋದು ಅಂದ್ರೆ 50-100 ಪೆಟ್ಟಿಗೆಗಳಾಗಿ ಡಿವೈಡ್ ಮಾಡ್ಕೊಂತೀವಿ ಒಂದ್ಸಲ. ಹಾಗೆ ಅಷ್ಟು ಕೂಡ ಒಂದೇ ಸಲ ಸಕ್ಸಸ್ ಆಗಲ್ಲ, ಅದರಲ್ಲಿ ನಮಗೆ ಬಿಟ್ಟು ಹೋಗೋದು ಒಂದು ಬಾಕ್ಸ್ ಒಂದು ರಾಣಿ ಅಂತ ಇರುತ್ತೆ. ಆ ರಾಣಿ ಗಂಡು ಅಣ್ಣ ಜೊತೆ ಮೀಟ್ ಆಗಿ ಗೂಡಿಗೆ ಬರಬೇಕು, ಅಂತ ಟೈಮಲ್ಲಿ ಡಿಸ್ಟರ್ಬ್ ಆಗೋದು ಇಲ್ಲ ರಾಣಿನೇ ಸತ್ತು ಹೋಗೋದು ಹಾಗೆಲ್ಲ ಆಗಿ ನಮಗೆ 50 ಮಾಡೋದು ಅಂದ್ರೆ 20-30 ಮಾತ್ರ ಸಿಗೋದು. ಆ ತರ ಚಾಲೆಂಜಸ್ ಎಲ್ಲ ಇರುತ್ತೆ. ಜೇನು ಕೃಷಿ ಮಾಡ್ಬೇಕಾದ್ರೆ ಇನ್ನೊಂದೇನು ಅಂತೇಳಿ, ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಇಡಬೇಕು ಅಂದ್ರೆ ಮಿನಿಮಮ್ 1/2 ಕಿಲೋಮೀಟರ್ ದೂರಕ್ಕೆ ಇಡಬೇಕು. ಮತ್ತೇನು ಅಂತ ಹೇಳಿದ್ರೆ ಕತ್ಲೆ ಟೈಮಲ್ಲೇ ತಗೊಂಡೋಗ್ಬೇಕು, ಸಂಜೆ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗೆ ಆ ಟೈಮಲ್ಲೇ ಶಿಫ್ಟ್ ಮಾಡಬೇಕು. ಚಾಲೆಂಜಸ್ ಇದ್ದೇ ಇರುತ್ತೆ. ರಾತ್ರಿ ಟೈಮ್ ಯಾವ ಜಾಗಕ್ಕೆ ಇಡಬೇಕು ಆ ಜಾಗಕ್ಕೆ ಪ್ಲೇಸ್ಮೆಂಟ್ ಮಾಡ್ಬೇಕಾಗತ್ತೆ ನಾವು. ಹೀಗೆ ಅದರ ಸಂಖ್ಯೆಯನ್ನ ನೀವು ವೃದ್ಧಿಸ್ತಾ ಹೋದ್ರಿ ಅಲ್ವಾ. ಈಗ 350 ಪೆಟ್ಟಿಗೆಯನ್ನ ಇಡಬೇಕು ಅಂತ ಅಂದ್ರೆ ಅದು ಯಾವ್ದೋ ಒಂದು ಜಾಗದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಜಾಗದಲ್ಲಿ ಇಡಬೇಕಾಗುತ್ತೆ. ಮತ್ತೆ ಒಂದು ಪೆಟ್ಟಿಗೆಯಿಂದ ಅಂತರವೂ ಕೂಡ ಇರಬೇಕಾಗುತ್ತೆ. ತಾವು ಎಲ್ಲೆಲ್ಲಿ ಪೆಟ್ಟಿಗೆಗಳನ್ನ ಇಟ್ಟಿದ್ದೀರಿ, ಬೇರೆಯವ್ರ ತೋಟದಲ್ಲೂ ಕೂಡ ಇಟ್ಟಿದ್ದೀರಾ, ಬೇರೆಯವ್ರ ತೋಟದಲ್ಲಿ ಇಡ್ಲಿಕ್ಕೆ ಅನುಮತಿ ಕೊಡ್ತಾರಾ ಹೇಗೆ? ಸರ್, ನಾನು ಒಂದೇ ಕಡೆ ಪೆಟ್ಟಿಗೆಗಳು ಇಟ್ಟಿಲ್ಲ, ಒಂದು ಜಾಗ ಅಂತ ಹೇಳಿದ್ರೆ ಸರೌಂಡಿಂಗ್ ಅಲ್ಲಿ ಯಾವುದೇ ಜೇನು ಪೆಟ್ಟಿಗೆ ಇಲ್ಲ ಅಂತೇಳಿದ್ರೆ, ಹೂಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ರೆ 10-20 ಪೆಟ್ಟಿಗೆಗಳನ್ನ ಇಡಬಹುದು. ಒಂದ್ ಪೆಟ್ಟಿಗೆಯಿಂದ 5-10 ದೂರ ಇರಬೇಕು. ಒಂದು ಜೇನುಹುಳ ಏನು ಬಾಕ್ಸ್ ಅಲ್ಲಿ ಒಂದ್ ಪೆಟ್ಟಿಗೆ ಇಟ್ಟಿದೀವಿ ಅಂದ್ರೆ 2 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ವರ್ಕ್ ಮಾಡುತ್ತೆ. ಪರಾಗ ಇರ್ಬೋದು, ನೆಕ್ಟರ್ನ, ಅಲ್ಲಿಗೆ ಯಾವ್ದು ಸೋರ್ಸ್ ಇದೆ ಆ ಸೋರ್ಸ್ ಮೇಲೆ ಡಿಪೆಂಡ್ ಕೆಲಸ ಮಾಡುತ್ತೆ. ಆ ಸೋರ್ಸ್ ಖಾಲಿ ಆದಾಗ ನಾವು ಬೇರೆ ಕಡೆ ಇಡಬೇಕಾಗತ್ತೆ. ನಮ್ದೇ ಒಂದೇ ತೋಟ ಅಂತಲ್ಲ, ನಮ್ದು ಒಂದೇ ಊರು ಅಂತಲ್ಲ, ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ತೋಟದಲ್ಲಿ ಇಟ್ಟಿವಿ. ನಾವು ಅಲ್ದೂರು ಈ ಸರೌಂಡಿಂಗ್ ಅಲ್ಲಿ ಇದೀವಿ. ನಮ್ಮ ಏರಿಯಾದಲ್ಲಿ ಬರೀ ಅರಾಬಿಕಾರ ಅಂತದ ರೋಬಸ್ಟ್ ಏರಿಯಾ ಸ್ಪ್ರಿಂಕ್ಲರ್ ಮಾಡ್ತಾರೆ. ಆ ಟೈಮಲ್ಲಿ ಎಲ್ಲರೂ ಕೂಡ ಜೇನು ಪೆಟ್ಟಿಗೆನ ಜಾಸ್ತಿ ಪೆಟ್ಟಿಗೆಗಳನ್ನ ಇಟ್ಕೊಳಕ್ ಆಗಲ್ಲ. 1 ಎಕರೆ ನಮಗೆ ಜಾಗ ಇದೆ, 2 ಬಾಕ್ಸ್ ಬೇಕಾಗತ್ತೆ. ಸ್ಪ್ರಿಂಕ್ಲರ್ ಮಾಡಿ ಹೂವಾದಾಗ ಆಗ ಆ ಸೀಸನ್ ಅಲ್ಲಿ ಒಂದು 20-30 ಎಕರೆ ತೋಟ ಇಟ್ಕೊಂಡ್ರೆ ಅಷ್ಟು ಬಾಕ್ಸ್ ಗಳನ್ನ ಇಟ್ಕೊಳಕ್ ಸಾಧ್ಯ ಇಲ್ಲ. ಅಂತ ಅದ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಬಾಕ್ಸ್ ನ ರೆಂಟ್ ಅಲ್ಲಿ ಬಾಕ್ಸ್ ಕೊಡ್ತೀವಿ. ಒಂದ್ ಬಾಕ್ಸ್ ಗೆ ಇಷ್ಟು ಚಾರ್ಜ್ ಅಂತೇಳಿ ಬಾಡಿಗೆ ಕೊಡ್ತೀವಿ ತಿಂಗಳ ಲೆಕ್ಕದಲ್ಲಿ 500 ರೂಪಾಯಿ ಹಾಗೆ. ಅಲ್ಲೂ ಕೂಡ ಒಂದಷ್ಟು ಬಾಕ್ಸ್ ಗಳು ಇಡ್ತೀವಿ. ಕಂಟಿನ್ಯೂಟಿ ಅವ್ರಿಗೆ ಒಂದ್ ತಿಂಗಳು ಸಾಕಾಯ್ತು ಅಲ್ಲೇ ಬಾಕ್ಸ್ ಇಟ್ಟಿರಿ ಅಂತ ಹೇಳಿ ಇಡ್ತೀವಿ. ಯಾವ್ದಾರ ಫ್ಲವರ್ ಇದ್ರೆ ಅಲ್ಲಿ ಇಲ್ಲ ಕಾರ್ಡ್ ನಿಯರ್ ಇದ್ರೆ ಪಕ್ಕದಲ್ಲಿ ಇಡ್ತೀವಿ ಸರ್ ಬಾಕ್ಸ್ ಗಳನ್ನು. ಹಂಗೆ ಇಲ್ಲಿ ನಿಮಗೆ ಸೋರ್ಸ್ ಇರುತ್ತೋ ಹೂವಿನ ಕಾಲ ಯಾವ ಸಂದರ್ಭದಲ್ಲಿ ಬರುತ್ತೋ ಆ ಸಂದರ್ಭಕ್ಕೆ ಅದನ್ನ ಸ್ಥಳಾಂತರ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಈಗ ತೋಟಕ್ಕೆ ತಗೊಂಡೋಗಿಟ್ಟಾಗ ನಮಗೆ ಬಾಡಿಗೆನೂ ಕೊಡ್ತಾರೆ ಅಂತ ಹೇಳಿದ್ರಿ, ಈ ಬಾಡಿಗೆಯಿಂದ ಎಷ್ಟು ಗಳಿಸ್ತೀರಾ ನೀವು ಒಂದು ವರ್ಷದಲ್ಲಿ? ಬಾಡಿಗೆಗೆ ಅಂತೇಳಿ ಒಂದ್ 100 ಬಾಕ್ಸ್ ಗಳನ್ನ ಇಟ್ಕೊಂಡಿದೀವಿ. ಮತ್ತೆ ನನ್ಗೆ ಓನ್ ಆಗಿ ತುಪ್ಪ ತೆಗಿಯಂತ ಒಂದಷ್ಟು ಬಾಕ್ಸ್ ಗಳಿದೆ. ಈ 100 ಬಾಕ್ಸ್ ಅಲ್ಲಿ ನಾನು ಒಂದ್ ತಿಂಗಳಿಗೆ ಅಂತೇಳಿ ಆ ಸೀಸನ್ ಏನಾದ್ರು ಒಬ್ಬಷ್ಟ ಸ್ಪ್ರಿಂಕ್ಲರ್ ಟೈಮು ಮತ್ತೆ ಅರಬಿಗ ಫ್ಲವರ್ ಆಗಿರೋ ಟೈಮ್ ನಮಗೆ ಒಂದ್ ತಿಂಗಳ ಕಾಲ ಇರುತ್ತೆ. ಒಂದ್ 50,000 ರೂಪಾಯಿ ಅದರಲ್ಲೇ ಅಂತಲೇ ಮಾಡ್ಕೊಂತ ಇದೀವಿ. ಅದ್ ಬಿಟ್ರೆ ನಾನು ವರ್ಷಕ್ಕೆ ಒಂದ್ 500-800 kg ತುಪ್ಪನ ಹಾರ್ವೆಸ್ಟ್ ಮಾಡ್ತೀನಿ. ನಾನು ಕಾಫಿ ಹೂವು ಅಲ್ಲಿ ಏನಿರುತ್ತೆ ಆ ದಿನ ಹೂ ಸ್ಟಾರ್ಟಿಂಗ್ ಆಗಿದ್ರಿಂದ ಎಂಡ್ ಆಗೋ ದಿನದೊಳಗು ಒಂದ್ ಎಕರೆ ತೋಟದಲ್ಲಿ ಇಟ್ಟಿದೀವಿ ಅಂದ್ರೆ 4 ದಿನ ಕಾಫಿ ಫ್ಲವರ್ ಇರುತ್ತೆ. ಆ 4 ದಿನ ಎಂಡ್ ಆಗಿದ ತಕ್ಷಣನೇ ನೆಕ್ಸ್ಟ್ ತೋಟಕ್ಕೆ ಶಿಫ್ಟ್ ಮಾಡ್ತೀವಿ. ಆ ರೀತಿ ತುಪ್ಪ ಕಂಪ್ಲೀಟ್ ಫಿಲ್ ಆದ್ಮೇಲೆ ಕಾಫಿದೆ ಹನಿ ಅಂತೇಳಿ ಸಪರೇಟ್ ಹನಿನ ಹಾರ್ವೆಸ್ಟ್ ಮಾಡ್ತೀವಿ. ಕಾಫಿ ಹನಿನ 1,200-1,300 ರೂಪಾಯಿಗೆ ಮಾಡ್ತಾ ಇದೀವಿ. ಈ ಫಾರೆಸ್ಟ್ ಹನಿ ಅನ್ನುವಂಥದ್ದು ಏನಂದ್ರೆ 700-900 ರೂಪಾಯಿ ತನಕ ಮಾಡ್ತಾ ಇದೆ. ಹೀಗೆ ಜೇನು ಉತ್ಪಾದನೆಯನ್ನ ಮಾಡಿ ಅದರ ಮಾರಾಟವನ್ನು ಕೂಡ ಮಾಡ್ತಾ ಇದೀರಿ ಅಲ್ವಾ? ಸರ್ ಹೌದು. ನಿಮ್ಮ ತೋಟ ಎಷ್ಟಿದೆ ಸರ್? ನಮಗೆ 3.5-4 ಎಕರೆ ತೋಟ ಇದೆ. ನಿಮ್ಮ ತೋಟದಲ್ಲಿ ಎಷ್ಟು ಪೆಟ್ಟಿಗೆಗಳನ್ನು ಇಟ್ಟಿದ್ದೀರಿ? 40 ಪೆಟ್ಟಿಗೆಗಳನ್ನ ಇಟ್ಟಿದ್ದೀವಿ ಸರ್ ಟೋಟಲ್. ನೀವು ಪೆಟ್ಟಿಗೆಯನ್ನ ಇಟ್ಟ ಮೇಲೆ ನಿಮ್ಮ ತೋಟದಲ್ಲಿ ಏನು ಬದಲಾವಣೆಗಳನ್ನ ಗುರುತಿಸಿದಿರಿ? ಸರ್, ನಮ್ಮ ತೋಟದಲ್ಲಿ ಸ್ಟಾರ್ಟಿಂಗ್ ಮಾಡಿದಾಗಲೇ ಬದಲಾವಣೆಗಳು. ಪಾಲಿನೇಷನ್ ಆಗಿದ್ರಿಂದ ಕಾಫಿ ಹೀಲ್ಡ್ ಜಾಸ್ತಿ ಆಗುತ್ತೆ. ಅರಬಿಕಾ ಅಂತೇಳಿ 20-30% ಬೇರೆಯವ್ರಿಗೆ ಕೊಟ್ಟಾಗ ಕೂಡ ಮೇನ್ ಉದ್ದೇಶ ಪಾಲಿನೇಷನ್ ಆಗೋದ್ರಿಂದ ಹೀಲ್ಡ್ ಜಾಸ್ತಿ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಇಟ್ಸ್ಕೊಳ್ತಾರೆ. ಹಾಗೆ ನಮಗೂ ಕೂಡ ಬದಲಾವಣೆ ಆಗಿದೆ. 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಗದ್ದೆಗಳು ಮಾಡ್ತಾರೆ, ಆ ಟೈಮ್ ಅಲ್ಲಿ ಕೂಡ ಹನಿ ಹಾರ್ವೆಸ್ಟ್ ಸಿಗುತ್ತೆ. ನಾವು ಪ್ರತಿ ವರ್ಷ ನೋಡ್ಬೇಕು ಅಂತ ಹೇಳಿ ಎಷ್ಟು ವರ್ಷಗಳ ಲೈಫ್ ಇರುತ್ತೆ ಜೇನಿಗೆ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ತರ ಜೇನ್ ಬರುತ್ತೆ ಅಂತ ಹೇಳಿ ನಾವು ಪ್ರತಿ ಸಲ ತೆಗೆದಾಗ್ಲೂ ಪ್ರತಿ ಒಂದ್ ಕಲರ್ ಪ್ರತಿ ಟೇಸ್ಟ್ ಯಾಕೆಂದ್ರೆ ಆ ಟೈಮಲ್ಲಿ ಬೇರೆ ಬೇರೆ ಫ್ಲವರ್ ಗಳು ಸಿಗುತ್ತೆ, ಆ ಫ್ಲವರ್ ಇಂದ ಒಂದೊಂದು ರುಚಿ ಚೇಂಜ್ ಇರುತ್ತೆ. ಹಾಗೆ ನೋಡ್ಬೇಕು ಅಂತೇಳಿ ಪ್ರತಿ ಸಲ ತೆಗ್ದಾಗ್ಲೂ ಒಂದೊಂದು ಎತ್ತಿ ಇಡ್ತಾ ಬಂದಿದೆ, ಹೇಗ್ ಬರುತ್ತೆ ಹೇಗ್ ಇರುತ್ತೆ ಅಂತ ನೋಡ್ಬೇಕು ಅಂತೇಳಿ ಅದನ್ನ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದೀರಿ? ಸಂಗ್ರಹವನ್ನು ಕೂಡ ಮಾಡ್ತಾ ಇದೀವಿ ಸರ್. ನಿಮ್ಮ ಜೇನು ಸಾಕಾಣಿಕೆ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತಲ್ವಾ? 7 ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರಿ ನೀವು ಜೇನು ಸಾಕಾಣಿಕೆಯಲ್ಲಿ? ವರ್ಷಕ್ಕೆ ಒಂದು 3-5 ಲಕ್ಷ ತರಂಗ ಮಾಡ್ತಾ ಇದೆ. 3-5 ಲಕ್ಷವರೆಗೂ ಕೂಡ ನಿಮಗೆ ಬಾಡಿಗೆ ಪೆಟ್ಟಿಗೆದಾಗಬಹುದು, ಮತ್ತೆ ಜೇನುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದಾಗಬಹುದು, ಮತ್ತೆ ಆಗ್ಲೇ ಹೇಳಿದ್ರಿ ಈ ಜೇನು ಥೆರಪಿಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿ, ಇದೆಲ್ಲರಿಂದ ಕೂಡ ಒಂದು 3-4 ಲಕ್ಷ ಪ್ರತಿ ವರ್ಷವೂ ಕೂಡ ಆದಾಯ ಬರುತ್ತೆ. ಪ್ರತಿ ವರ್ಷ ಒಂದೇ ತರ ಇರಲ್ಲ, ವರ್ಷ ವರ್ಷ ನಾವು ಜಾಸ್ತಿ ಮಾಡಿದಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ಬಿ ಥೆರಪಿ ಅನ್ನೋದು ಲಾಸ್ಟ್ ಇಯರ್ ಇಂದ ಶುರು ಮಾಡಿದೀವಿ. ಇದನ್ನ ನಾವು 1 ಪರ್ಸನ್ಗೆ 100 ರೂಪಾಯಿಗೆ ಚಾರ್ಜ್ ಮಾಡ್ತೀವಿ. ಇದನ್ನ ನಾವು 100 ರೂಪಾಯಿ ಮಾಡ್ಬೇಕು ಅಂತ ಇಲ್ಲ, ಫ್ರೀ ಮಾಡಿದ್ರೆ ಯಾವ್ದಕ್ಕೂ ವ್ಯಾಲ್ಯೂ ಇರಲ್ಲ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ಈ ಜೇನು ಥೆರಪಿಯನ್ನ ಹೇಗೆ ಪ್ರಾರಂಭ ಮಾಡಿದ್ರಿ ಮತ್ತೆ ಹೇಗಿರುತ್ತೆ ಜೇನು ಥೆರಪಿಯನ್ನ ಅಂತದ್ದು? ಸರ್, ನಾನು ಬಿ ಥೆರಪಿ ಅನ್ನೋದು ಮಧುಕೇಶ್ವರ್ ಅಂತೇಳಿ ಸಿರ್ಸಿನಲ್ಲಿ ಇದಾರಲ್ಲ ಅವ್ರ ಹತ್ರ ತರಬೇತಿ ತಡ್ಕೊಂಡು ಇದನ್ನ ಮಾಡ್ತಾ ಇರೋಂಥದ್ದು. ಟ್ರೀಟ್ಮೆಂಟ್ ತಗೊಂಡವರೆಲ್ಲ ಕೂಡ ಒಂದಷ್ಟು ಪೈನ್ ಕೂಡ ರಿಲೀಫ್ ಆಗಿದೆ ಅಂತೇಳಿ ಕೂಡ ತಗೊಂತಾ ಇದ್ದಾರೆ. ಹೇಗೆ ಈಗ ಅವ್ರಿಗೆ ಎಷ್ಟು ಜೇನು ನೊಣಗಳಿಂದ ಚುಚ್ಚಿಸ್ತೀರಿ ಮತ್ತೆ ಅದನ್ನ ಹೇಗ್ ಮಾಡ್ತಾರೆ? ಯಾಕೆಂತಂದ್ರೆ ಒಂದು ಜೇನು ನೊಣ ಚುಚ್ಚು ಅಂತ ಹೇಳಿದ್ರೆ ಅದನ್ನ ಅವಲಂಬಿಸಿ ಸಾಕಷ್ಟು ಬಂದ್ಬಿಡ್ತವೆ ಮತ್ತೆ ಹಿಂದ್ಗಡೆಯಿಂದ ಚುಚ್ಚಲಿಕ್ಕೆ. ಸರ್, ಬಿ ಥೆರಪಿ ಅನ್ನೋದೇನು ಅಂತ ಹೇಳಿದ್ರೆ ಪೈನ್ ಗೆ ಅಂತ ಮಾತ್ರೆ ತಗೊಂತಾರೆ. ಮಾತ್ರೆ ತಗೊಳೋದ್ರಿಂದ ಗೊತ್ತಿಲ್ಲದೇನೋ ಗೊತ್ತಿಲ್ಲದ ಎಫೆಕ್ಟ್ ಇರ್ಬೋದು. ಜೇನ್ ನೊಣದಿಂದ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ಲ. ಏನು ಅಂತ ಹೇಳಿದ್ರೆ ಬಿ ಪಿ ಇರೋರು ತಗೊಳಂಗಿಲ್ಲ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಕೆಲವೊಂದಷ್ಟೇನೆ ಅಲರ್ಜಿಗಳಿರುತ್ತೆ, ಕೆಲವೊಂದು ಜನಗೆ ಜೇನ್ ಚುಚ್ಚಿದ ತಕ್ಷಣ ಅಲರ್ಜಿ ಆಗೋದು ಕಡಿತ ಆಗೋದು, ಅಂತವ್ರು ಅವಾಯ್ಡ್ ಮಾಡ್ಕೋಬೇಕು. ಇನ್ನು ನಾರ್ಮಲ್ ಆಗಿ ತಗೊಬಹುದು ಸರ್, ಏನ್ ತೊಂದರೆ ಇಲ್ಲ. ಉಳಿದಂತವ್ರು ನಾರ್ಮಲ್ ಆಗಿ ತಗೋಬಹುದು. ಅವ್ರಿಗೆ ಯಾವತ್ತಾವತ್ತು ಚಿಕಿತ್ಸೆ ಇರುತ್ತೆ? ಗುರುವಾರ ಮತ್ತೆ ಭಾನುವಾರ ದಿನ ಇರುತ್ತೆ, ಬೆಳಗ್ಗೆ 7-10 ಗಂಟೆವರೆಗೆ ಬೆಳಗ್ಗೆ ಟೈಮ್ ಮಾತ್ರ. ಏನು ಅಡ್ಡ ಪರಿಣಾಮಗಳು ಸಂಭವಿಸಲ್ವಾ? ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಅಡ್ಡ ಪರಿಣಾಮ ಅಂದ್ರೆ ಬಿ ಪಿ ಇರೋರಿಗೆ ಹೆದರಿಕೆ ಆಗೋದಂತದ್ದು, ಅದರಿಂದ ಒಂದ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬೋದು. ಮತ್ತೆ ಕೆಲವೊಬ್ರಿಗೆ ಅಲರ್ಜಿ ಇರುತ್ತೆ, ಸ್ಕಿನ್ ಅಲರ್ಜಿ, ಬ್ಲಡ್ ಅಲರ್ಜಿ, ಅಂತವ್ರಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಬಿಟ್ರೆ ಬೇರೆ ನನ್ ತೊಂದ್ರೆ ಇಲ್ಲ. ಜೇನ್ ಚುಚ್ಚೋದ್ರಿಂದ ಯಾವ್ದೇ ಅಡ್ಡ ಪರಿಣಾಮ ಇಲ್ಲ. ಒಂದ್ ಚುಚ್ಚಿದ ತಕ್ಷಣನೇ ಎಲ್ಲಾ ಚುಚ್ಚುತ್ತವೆ ಅಂತ ಇರೋದು. ಆ ಏನ್ ಮಾಡ್ತೀವಿ ಅಂದ್ರೆ ಪೆಟ್ಟಿಗೆಯಿಂದ ಸ್ವಲ್ಪ ದೂರದಲ್ಲೇ ಅವ್ರಿಗೆ ಚುಚ್ಚಿಸುವಂತದ್ದು. ಒಬ್ರಿಗೆ 1-2 ನೊಣಗಳು ಮಾತ್ರ ಚುಚ್ಚೋದು, ಜಾಸ್ತಿ ನೊಣಗಳು ಚುಚ್ಚಲ್ಲ. ಜೇನು ವಿಷದ ಸಂಗ್ರಹಣೆಯನ್ನು ಕೂಡ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ, ಇದು ಯಾವಾಗ ಪ್ರಾರಂಭ ಆಯ್ತು, ಹೇಗೆ ಮಾಡ್ತೀರಾ, ಈ ಜೇನು ವಿಷಕ್ಕೆ ಬೇಡಿಕೆ ಇದೆಯಾ? ಜೇನು ವಿಷದ ಸಂಗ್ರಹಣೆ ಮಾಡ್ತಿದೀವಿ. ಇದು ಏನು ಅಂತ ಹೇಳಿದ್ರೆ ಇಂಜೆಕ್ಷನ್ ಗಳಿಗೆ ಹೋಗುತ್ತೆ. ನಮ್ಮ ಅಣ್ಣ ಒಬ್ರು ಬೇಕು ಅಂತ ಹೇಳ್ಬಿಟ್ಟು ಅವರೇ ಮಿಷಿನ್ ನ ಪರ್ಚೇಸ್ ಮಾಡ್ಲಿಕ್ಕೆ ಹೇಳಿ ಮಾಡ್ತಾ ಇರೋದು. 20 ಬೇಡಿಕೆಯಿಂದ 1 ಗ್ರಾಮ್ ಸಂಗ್ರಹಣೆ ಆಗುತ್ತೆ. ಅದನ್ನ ಮಾಡ್ಬೇಕು ಅಂತ ಹೇಳಿ 1 ವಾರ ಟೈಮ್ ಬೇಕಾಗುತ್ತೆ, ಅಟ್ಟೆ ಸಡನ್ ಆಗಲ್ಲ. ಅದನ್ನ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಅದು ಮಿಷಿನ್ ಇದೆ, ಅದರಲ್ಲಿ ಇದ್ ಮಾಡುವಂತದ್ದು. ಫಸ್ಟ್ ಗೆ ಲಿಕ್ವಿಡ್ ಆಗಿರುತ್ತೆ, ನಾವು ತೆಗಿಬೇಕಾದ್ರೆ ಅದಕ್ಕೆ ಎರಡು ಎಲ್ಲ ತೆಗಿಬೇಕು, ಧೂಳಿನ ರೂಪದಲ್ಲಿ ನಮಗೆ ಜೇನು ವಿಷ ಸಿಗುತ್ತೆ. ಈಗ 350 ಪೆಟ್ಟಿಗೆಯಿಂದ ನಿಮಗೆ 1 ವರ್ಷದಲ್ಲಿ ಎಷ್ಟು ಜೇನು ಸಂಗ್ರಹಿಸ್ತೀರಿ ಸರ್? 1 ವರ್ಷದಲ್ಲಿ ನಾವು 800-1000 ಕೆಜಿನ ಸಂಗ್ರಹಣೆ ಮಾಡ್ತೀವಿ. ನಾನು ಇಷ್ಟೇ ಮಾಡ್ತೀನಿ ಅಂತ ನಾನು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಫ್ಲವರ್ ಹೇಗೆ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೂಗಳು ಹೇಗೆ ಬಿಡುತ್ತೋ ಆ ಒಂದು ಕಾಲಮಾನದಲ್ಲಿ ಅದ್ರ ಮೇಲೆ ಅದು ನಿಗದಿ ಆಗಿರುತ್ತೆ. ಹೂ ಸೊಂಪಾಗಿತ್ತು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹೆಚ್ಚು ಜೇನು ಸಿಗುತ್ತೆ. ಡಿಪೆಂಡ್ ಅದ್ರ ಜೊತೆಗೆ ನಾವು ಹಾಗೆ ವರ್ಕ್ ಮಾಡ್ಬೇಕತ್ತೆ, ಎಲ್ಲಿ ಹೂ ಇರುತ್ತೆ ಅದ್ರ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗೆ ನಾವು ಅತಿ ಹೆಚ್ಚಾಗಿ ಜೇನ ತಗೋಬಹುದು. ಕಂಪ್ಲೀಟ್ ಆಗಿ ಸೀಲ್ ಆಗ್ಬೇಕು. ಸೀಲ್ ಆಗದೇ ನಾವು ಜೇನ್ ತೆಗ್ದಿದೀವಿ ಅಂತ ಹೇಳಿದ್ರೆ ನೀರಿನ ಅಂಶ ಇರುತ್ತೆ. ಫೈನಲ್ ತೆಗಿತಿದೀವಿ ಅಂತ ಹೇಳಿದ್ರೆ ತೆಗಿಯೋ 15 ದಿನ ಮುಂಚೆ ಒಂದೇ ಜಾಗದಲ್ಲಿ ಇಟ್ಬಿಟ್ಟು ಅದು ಕಂಪ್ಲೀಟ್ ಸೀಲ್ ಆದ್ಮೇಲೆ ನಾವು ಜೇನ ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಅವಾಗ ನಮಗೆ ಅದರ ನೀರಿನ ಅಂಶ ಇರಲ್ಲ. ನಿಮಗೆ ಜೇನು ಅಂತ ಹೇಳಿದ್ರೆ 20% ನೀರಿದ್ದೇ ಇರುತ್ತೆ. ಅದೇ ಸೀಲ್ ಆಗಕ್ಕೂ ಮುಂಚೆ ತೆಗ್ದೀವಿ ಅಂತ ಆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದನ್ನೇನಾಗುತ್ತೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಟೈಮ್ ನಾವು ಹಾಗೆ ಇಟ್ಟಾಗ ಹುಳಿ ಆಗೋದು ಜೇನು ಹಾಗೆಲ್ಲ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿ ಕಂಪ್ಲೀಟ್ ಸೀಲ್ ಆದ್ಮೇಲೆ ನಾವು ಜೇನ ತೆಗಿಬೇಕಾಗತ್ತೆ. ಅನೇಕ ಕೃಷಿಕರಿಗೆ ಜೇನು ಸಾಕಾಣಿಕೆ ಮಾಡಬೇಕು ಅನ್ನುವಂತ ಆಸಕ್ತಿ ಇರುತ್ತೆ, ಆದ್ರೆ ಅದ್ರ ಬಗ್ಗೆ ಭಯದಿಂದಾಗಿ ಅದನ್ನ ಸಾಕಲಿಕ್ಕೆ ಮುಂದಾಗೋದಿಲ್ಲ. ಹಾಗೆ ಯಾರಾದ್ರೂ ಜೇನನ್ನ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಆಸಕ್ತಿ ಇರ ಅಂತವ್ರಿಗೆ ತಾವು ನೆರವಾಗಬಹುದಾ, ಸಹಾಯವನ್ನು ಮಾಡಬಹುದಾ? ಸರ್ 100% ಆಗ್ತಿದೀವಿ. ಈಗಲೂ ಕೂಡ ನಾವು ಯಾರಿಗೆ ಜೇನು ಸಾಕಾಣಿಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ ನಾವು ಅವರಿಗೆ ಫಸ್ಟ್ ಇಲ್ಲಿ ಬನ್ನಿ ನೋಡ್ಕೊಳ್ಳಿ, ನಿಮಗೇನ್ ಡೌಟ್ ಗಳಿದೆ ಟ್ರೈನಿಂಗ್ ಕೊಟ್ಬಿಟ್ಟು ಯಾರು ಸಾಕ್ತೀನಿ ಅಂತ ಫಸ್ಟ್ ನಾವು ಅವರಿಗೆ ನಮ್ಮ ಟೈಮ್ ಅನ್ನು ಕೊಟ್ಬಿಟ್ಟು ಜೇನು ಸಾಕಾಣಿಕೆ ಹೇಗೆ ಮಾಡೋದು ಅಂತ ಹೇಳ್ತೀವಿ. ಜೇನು ಸಾಕಾಣಿಕೆ ಮಾಡ್ಬೇಕು, ಒಂದು ಪೇಷನ್ಸ್ ಬೇಕು, ಭಯ ಬಿಡಬೇಕು. ಇವೆರಡನ್ನೂ ಬಿಟ್ಟರು ಅಂದ್ರೆ ಜೇನು ಸಾಕಾಣಿಕೆ ತುಂಬಾ ಭಯಾನಕರಾದ ಕೆಲಸ ಅಲ್ಲ, ಹೆದರಿಕೆ ಪಡೋಂಥದ್ದೇನಿಲ್ಲ. ಒಂದು 10 ಹುಳ ಚುಚ್ಚುತ್ತು ಅಂತ ಹೇಳಿದ್ರೆ ಫಸ್ಟ್ ಗೆ ನಮಗೆ ಚುಚ್ಚಿ ಅಭ್ಯಾಸ ಆಗ್ಬೇಕು. ಯಾರಿಗೂ ಕೂಡ ಒಂದ್ಸಲ ಕಚ್ಚಿದ ತಕ್ಷಣ ಊದುತ್ತೆ, ಅದೇ ಕಂಟಿನ್ಯೂ ಕಚ್ಚುತ್ತಾ ಇದ್ದಾಗ ನಮ್ಮ ಬಾಡಿಗೆ ವಿಷ ಅನ್ನೋದು ಹೋಗಿ ಅಡ್ಜಸ್ಟ್ ಆಗುತ್ತೆ, ಬಾಡಿ ಊದೋದು ಕಮ್ಮಿ ಆಗ್ತಾ ಬರುತ್ತೆ. ಸ್ಟಾರ್ಟಿಂಗ್ ಎಲ್ಲರಿಗೂ ಕೂಡ ಜೇನು ಕಚ್ಚುತ್ತಾ ಊದುತ್ತೆ. ಮುಖಕ್ಕೆ ಕಚ್ಚಿದಾಗೆ ಫೇಸ್ ವೇಲ್ನ ಯೂಸ್ ಮಾಡಿಕೊಂಡು ಮಾಡಬಹುದು, ಯಾಕೆಂದ್ರೆ ಸೆನ್ಸಿಟಿವ್ ಪಾರ್ಟ್ ಕಣ್ಣು ಮೂಗುಕಿವಿ. ಇದು ಕಚ್ಚಿದಾಗ ಏನಾಗುತ್ತೆ ಅಂದ್ರೆ ನಾವು ಅಲ್ಲಿ ಪಕ್ಕದಲ್ಲಿ ಕೂಡ ನಿಲ್ಲಿಕ್ಕಾಗಲ್ಲ. ಫೇಸ್ ವೇಲ್ನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿಕೊಂಡು ಅವರೇ ಅಭ್ಯಾಸ ಆದಾಗ ಏನ್ ತೊಂದರೆ ಇಲ್ಲ. ಜೇನು ಸಾಕಾಣಿಕೆ ಅಂತ ಹೇಳಿದ್ರೆ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಇರುತ್ತೆ, ಪ್ರತಿ ದಿವಸವೂ ಕೂಡ ನೀವು ಡೆಡಿಕೇಟ್ ಮಾಡಬೇಕಾಗುತ್ತಾ ಹೇಗೆ? ಸರ್ 10 ಪೆಟ್ಟಿಗೆ ಒಳಗಿದೀವಿ ಅಂತ ಹೇಳಿದ್ರೆ ಪ್ರತಿದಿನ ಅಂತ ಕೆಲಸ ಇರೋದಿಲ್ಲ, ವಾರಕ್ಕೆ ಒಂದ್ಸಲ ಅಬ್ಸರ್ವೇಷನ್ ಏನು ಅಂತ ಹೇಳಿ ಪೆಟ್ಟಿಗೆನ ಹೋಗ್ಬಿಟ್ಟು ನೋಡ್ಬಿಟ್ಟು ಆಗು ಹೋಗುಗಳು. ಇದಕ್ಕೆ ಶತ್ರು ಬಾಧೆ ಅಂತಿದ್ದಾವೆ. ಈಗ ನಿಯರ್ ಕರಡಿ ಇದೆ ಅಂತ ಹೇಳಿದ್ರೆ ಸಾಕ್ಲಿಕ್ಕಾಗಲ್ಲ, ಕರಡಿ ಬಂದ್ಬಿಟ್ಟು ಜೇನ ಕಿತ್ಕೊಂಡು ತಿನ್ನುತ್ತೆ. ಅದಕ್ಕೆ ಬೇಕಾದ ಕೇಜ್ ಗಳನ್ನ ಮಾಡಿಡಬೇಕಾಗತ್ತೆ. ಕೆಲವೊಂದು ಇರುವೆಗಳು ಶತ್ರು ಬಾಧೆ ಇದೆ, ಇರುವೆಗಳೇನು ಅಂತ ಹೇಳಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಸ್ಟ್ಯಾಂಡಿಗೆ ಗ್ರೀಸ್ ಹಾಕಿ ಕೆಳಗಡೆ ಬೂದಿ ಹಾಕಿಡ್ಬೇಕು. ಇದನ್ನ ನಾವು 15 ದಿನಕ್ಕೊಂದ್ಸಲ ನೋಡ್ತಾ ಇದ್ರೆ ಆಯ್ತು. ಪೆಟ್ಟಿಗೆನಲ್ಲಿ ಅಡಿಮಣೆ, ಸಂಸಾರ ಕೋಣೆ, ಜೇನು ಕೋಣೆ, ಮೇಲ್ಮುಚ್ಚಳ ಅಂತ ಇರುತ್ತೆ. ಈ ಅಡಿಮಣೆ ಅನ್ನೋದನ್ನ 15 ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಡ್ಬೇಕು. ಯಾಕೆ ಅಂತ ಹೇಳಿ ವ್ಯಾಕ್ಸ್ ಮೋತ್ ಅಂತ ಹೇಳಿ ಬರುತ್ತೆ, ಒಂದು ಚಿಟ್ಟೆ ತರದು, ಈ ಅಕ್ಕಿನಲ್ಲಿ ಹುಳ ಅನ್ನೋದೇನ್ ಬರುತ್ತೆ ಆ ರೀತಿ ಬರುತ್ತೆ. ಅದು ಬಂದ್ಬಿಟ್ಟು ಮೇಣ ತಿನ್ನೋಕ್ಕಾಗಿ ಬರೋದು. ಫಸ್ಟ್ ಅಡಿ ಮಣ್ಣೆಲ್ಲ ಬಂದು ಮೊಟ್ಟೆ ಇಟ್ಟು ಹುಳ ಆಗುತ್ತೆ, ಹುಳ ಆಗಿದ್ರಿಂದ ಮೇಲೆ ಚಿಟ್ಟೆ ಆಗುತ್ತೆ. ಚಿಟ್ಟೆ ಆಗೋಕ್ಕಿಂತ ಮುಂಚೆ ಆ ಎರಿಗಳನ್ನ ತಿನ್ನುತ್ತೆ. ಎರಿಗಳು ತಿಂದಾಗ ಏನಾಗುತ್ತೆ, ಆ ಹುಳಗಳು ಕೂರ್ಲಿಕ್ಕೆ ಸಾಧ್ಯ ಆಗಲ್ಲ, ಕಂಪ್ಲೀಟ್ ಆಗಿ ಒತ್ತೊತ್ತಿ ಆಗ್ಬಿಟ್ಟು ಲಾಸ್ಟ್ಗೆ ಅದು ಹುಳ ಬಿಟ್ಟು ಹೋಗುತ್ತೆ. ಅದಾಗ್ದಾಗೆ ನೋಡ್ಕೊಳ್ಬೇಕಷ್ಟೆ. ಮತ್ತೆ ಮಳೆಗಾಲದಲ್ಲಿ ಒಂದೇ ಜಾಗದಲ್ಲಿ ಸಾಕಾಣಿಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಾವು ಅದಕ್ಕೆ ಕೃತಕವಾಗಿ ಸಕ್ಕರೆ ಪಾಕಗಳನ್ನ ಹಾಕ್ಬೇಕಾದ್ ಒಂದೇ ಜಾಗದಲ್ಲಿ ಇಟ್ಟಾಗ ಅದೊಂದು ಅವಶ್ಯಕ ಆಗಿರುತ್ತೆ. ನಮಗೆ 8 ಫ್ರೇಮ್ ಹುಳ ಇದೆ ಅಂತ ಹೇಳಿದ್ರೆ 800 ml 15 ದಿನಕ್ಕೊಂದ್ಸಲ, ಇಲ್ಲ 6 ಫ್ರೇಮ್ ಹುಳ ಇದೆ ಅಂದ್ರೆ 600 ml, 5 ಫ್ರೇಮ್ ಹುಳ ಇದೆ 500 ml. ಆತರ 15 ದಿನಕ್ಕೊಂದ್ಸಲ ಒಂದೇ ಜಾಗದಲ್ಲಿ ಇಟ್ಟಾಗ ಸಕ್ಕರೆ ಪಾಕನ ಕೊಡಬೇಕಾಗತ್ತೆ. ಅದು ಬಿಟ್ರೆ ನಿಮಗೆ ಅವಶ್ಯಕ ಯಾವಾಗ್ಲೂ ಕೆಲಸನಿಲ್ಲ. ಪ್ರತಿದಿನ ಎಲ್ಲರೂ ಏನ್ ಮಾಡ್ತಾರೆ, ತೋಟ ಒಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ದೂರದಲ್ಲಿದೆ, ಮನೆ ಒಂದ್ ಜಾಗದಲ್ಲಿದ್ದಾಗ ಅಂದಾಗ ಅನ್ಸೀಸನ್ ಟೈಮಲ್ಲಿ ತೋಟದಲ್ಲಿ ಇಟ್ಟಾಗ ನಾವು ಯಾವಾಗ್ಲೂ ತೋಟಕ್ಕೆ ಹೋಗಲ್ಲ. ಮಳೆಗಾಲದಲ್ಲಿ ಮಲ್ನಾಡ್ ಪ್ರದೇಶದಂತೆ ತೋಟಕ್ಕೆ ಹೋಗ್ತಾರೆ, ಪೆಟ್ಟಿಗೆ ಇರೋ ಜಾಗಕ್ಕೆ ಹೋಗಕ್ಕಾಗಲ್ಲ. ಅಂತ ಟೈಮಲ್ಲಿ ಮನೆ ಹತ್ರನೇ ಪೆಟ್ಟಿಗೆಯನ್ನ ಶಿಫ್ಟ್ ಮಾಡಿಕೊಂಡು ಮೇಂಟೈನ್ ಮಾಡಿ ಫ್ಲವರಿಂಗ್ ಟೈಮ್ಗೆ ತೋಟದ ಹತ್ರ ಕೂಡ ಇಟ್ಕೋಬಹುದು ಪಾಲಿನೇಷನ್ಗೋಸ್ಕರ. 10ಕ್ಕಿಂತಲೂ ಕಡಿಮೆ ಪೆಟ್ಟಿಗೆ ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೇನು ಪ್ರತಿ ದಿವಸವೂ ಕೂಡ ನಾವು ಕೆಲಸ ಮಾಡೋ ಅಂತ ಅಗತ್ಯ ಇರೋದಿಲ್ಲ. 10ಕ್ಕಿಂತಲೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಪ್ರತಿ ದಿವಸವೂ ಕೂಡ ನೋಡಬೇಕಾಗುತ್ತೆ, ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ, ಜೇನು ಬಂದಂತಹ ಸಂದರ್ಭದಲ್ಲಿ ಅದನ್ನ ಬಿಚ್ಚಬೇಕಾಗುತ್ತೆ. ಹೀಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ಅವುಗಳನ್ನ ಚೆನ್ನಾಗಿ ನಿರ್ವಹಣೆಯನ್ನ ಮಾಡಿಕೊಂಡು ಹೋಗಬಹುದು. ಇನ್ನು ಈ ಜೇನು ಕುಟುಂಬಗಳನ್ನು ಕೂಡ ನೀವು ಮಾರಾಟವನ್ನ ಮಾಡ್ತೀರಾ? ಏನು ಬೆಲೆಯಲ್ಲಿ ಮಾರಾಟ ಮಾಡ್ತೀರಿ? ಸರ್, ಜೈನ್ ಕುಟುಂಬನ ಮಾರಾಟ ಮಾಡ್ತೀವಿ. ಕಂಪ್ಲೀಟ್ ಫುಲ್ ಇರೋ ಫ್ಯಾಮಿಲಿನ 2000 ರೂಪಾಯಿಗೆ ಮಾಡ್ತೀವಿ. ಖಾಲಿ ಪೆಟ್ಟಿಗೆಗಳನ್ನು ಕೂಡ ಮಾರಾಟ ಮಾಡ್ತೀವಿ. ಉಗರಿ ಪೆಟ್ಟಿಗೆಗೆ 2000 ರೂಪಾಯಿ ಮಾರಾಟ ಮಾಡ್ತೀವಿ. ಸ್ಟ್ಯಾಂಡು 500 ರೂಪಾಯಿಗೆ ಒಂದು ಕಂಪ್ಲೀಟ್ ಸೆಟ್. ಒಂದು ಫ್ಯಾಮಿಲಿ ಸ್ಟ್ಯಾಂಡು ಬಾಕ್ಸು ಕಾಲೋನಿ ಕಂಪ್ಲೀಟ್ ಬೇಕು ಅಂದ್ರೂ ಕೂಡ ಕೊಡ್ತೀವಿ. 4500 ರೂಪಾಯಿಗೆ ಕೊಡ್ತೀವಿ. ಜೈನ ಕುಟುಂಬಗಳ ಮಾರಾಟದಿಂದಲೂ ಕೂಡ ಒಳ್ಳೆ ಆದಾಯ ಪಡಿಬಹುದಲ್ವಾ? ಕುಟುಂಬದಿಂದ ಮಾರಾಟ ಆದಾಯ ಪಡಿಬಹುದು. ಹೆಚ್ಚಿಗೆ ಮಾಡ್ಕೊಳ್ತೀವಿ ಅನ್ನೋ ಉದ್ದೇಶ ಇದ್ರೆ ಕುಟುಂಬಗಳನ್ನ ನಾವೇ ಇಟ್ಕೊಂತೀವಿ. ಮಾರಾಟ ಮಾಡಕ ಅದರಿಂದ ಆದಾಯ ಪಡ್ಕೋಬಹುದು. ಈಗ ನಾವು ಸೀಸನ್ ಅಲ್ಲಿ ಏನಾದ್ರೆ ಡಿಸೆಂಬರ್ ನಂತರ ಮಾರಾಟ ಮಾಡ್ತೀವಿ. ಈ ಜೂನ್ ಇಂದ ಡಿಸೆಂಬರ್ ವರೆಗೂ ಮಾರಾಟ ಮಾಡಿ ಆ ಟೈಮ್ ನಾವು ಆ ಕಡೆ ಇಟ್ಟಾಗ ಫ್ಲವರ್ ಇರೋ ಟೈಮ್ ಶಿಫ್ಟ್ ಮಾಡಿದ್ರೆ ಆಗ ಡಿವೈಡ್ ಮಾಡಿದವ್ ನಾವೇ ಇಟ್ಕೊಂತೀವಿ. ಈ ಡಿಸೆಂಬರ್ ನಂತರ ಡಿವೈಡ್ ಮಾಡಿದವನ್ ಮಾತ್ರ ಮಾರಾಟ ಮಾಡ್ತೀವಿ. ಅವಾಗ ಏನಂದ್ರೆ ಹೊಸ ರಾಣಿಗಳನ್ನ ಕೊಡ್ತೀವಿ. ಮೇನ್ ಆಗಿ ಕೊಡ್ಬೇಕಾದ್ರೆ ಹೊಸ ರಾಣಿ. ಹೊಸ ರಾಣಿ ಇದ್ದಾಗ ಏನಾಗುತ್ತೆ ಅಂದ್ರೆ ಪ್ರತಿದಿನ 500 ರಿಂದ 800 ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ ಹೊಸ ರಾಣಿ ಇದ್ದಾಗ. ಅದನ್ನ ಮಾರಾಟ ಇದ್ದಾಗ ಅವ್ರಿಗೆ ಡೆವಲಪ್ಮೆಂಟ್ ತುಂಬಾ ಸ್ಪೀಡ್ ಆಗುತ್ತೆ. ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಿರಲ್ಲ, ತಗೊಂಡೋಗಿ ಇಟ್ಕೊಂಡಾಗ ಮೇನ್ ಆಗ್ಬೇಕಾದ್ರೆ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಚೆನ್ನಾಗಾಯ್ತು ಅಂತ ಹೇಳಿ ನೆಕ್ಸ್ಟ್ ನಮಗೆ ತುಪ್ಪ ಬರೋದಿರ್ಬೋದು, ಪಾಲಿನೇಷನ್ ತುಂಬಾ ಚೆನ್ನಾಗುತ್ತೆ. ಹುಳು ಸಂಖ್ಯೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಪಾಲಿನೇಷನ್ ಜಾಸ್ತಿ ಆಗುತ್ತೆ. ಜೇನು ತುಪ್ಪವನ್ನ ಹೇಗೆ ಮಾರಾಟ ಮಾಡ್ತೀರಾ? ಈಗ ನಿಮಗೆ ಗ್ರಾಹಕರು ಯಾರು? ಗ್ರಾಹಕರು ಸರ್, ಜೇನು ಸಾಕಾಣಿಕೆ ಮಾಡ್ತಿದೀವಿ ಅಂತೇಳಿ ಫಸ್ಟ್ ನಾವು ಮಾರಾಟ ಮಾಡ್ಲಿಕ್ಕೆ ಬೇರೆಯನ್ನ ಕೇಳ್ಕೊಂಡು ಹೋಗ್ಬೇಕಿತ್ತು. ಈಗ ಅದ್ರ ಅವಶ್ಯಕತೆ ಇಲ್ಲ. ಅವರಾಗೆ ಬಂದು ಇಲ್ಲೇ ತುಪ್ಪನ ತಗೊಂಡೋಗ್ತವೆ. ತೆಗಿತಿದೀವಿ ಅನ್ನೋ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲೇ ಖುದ್ದಾಗಿ ಇದ್ಬಿಟ್ಟು ಹಾಗೂ ಕೂಡ ತಗೊಂಡೋಗ್ತಾರೆ. ಅನೇಕ ವರ್ಷಗಳಿಂದ ಜೇನನ್ನ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ರಿ. ಈಗ ಕೆಲವೊಂದು ಹಂಗಾಮ್ನಲ್ಲಿ ಬಂದಂತಹ ಜೇನು, ಕೆಲವೊಂದು ಬೆಳೆಯಿಂದ ಬಂದಂತಹ ಜೇನು, ಆ ತರದ ಸಂಗ್ರಹವನ್ನ ಮಾಡಿ ಅದು ವರ್ಷದಿಂದ ವರ್ಷಕ್ಕೆ ಹೇಗೆ ಪರಿವರ್ತನೆ ಹೊಂದುತ್ತೆ ಅನ್ನುವಂತಹ ಆಸಕ್ತಿದಾಯಕವಾದಂತಹ ವಿಚಾರಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಜೇನಿನ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮತ್ತೆ ಹೊಸ ಹೊಸದಾಗಿ ಏನೇನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ? ಫಸ್ಟ್ ನಾವು ನೋಡಿದಾಗ ನಮಗೂ ಕೂಡ ಏನು ಗೊತ್ತಿಲ್ಲ, ಜೇನು ಅಂದ್ರೆ ಒಂದೇ ತರ ಇದೆಯಲ್ಲ, ಯಾವಾಗ್ಲೂ ಹಿಂಗೆ ಇರುತ್ತೆ ಒಂದೇ ತರ ಬರುತ್ತೆ ಅನ್ಕೊಂಡಿದ್ದು. ನಮ್ಮ ಅನುಭವದಲ್ಲಿ ಪ್ರತಿ ಸಲ ಜೇನು ತುಪ್ಪ ತೆಗೆದಾಗ ಒಂದೊಂದು ರೀತಿ ಕಲರ್, ಒಂದೊಂದು ರೀತಿ ಟೇಸ್ಟ್. ಆ ಟೈಮಲ್ಲಿ ಏನ್ ಫ್ಲವರ್ ಇರುತ್ತೆ ಅದಕ್ಕೆ ಡಿಪೆಂಡ್ ಆಗಿ ಕಲರ್ ಟೇಸ್ಟ್ ಚೇಂಜ್. ಅದನ್ನ ಅಬ್ಸರ್ವ್ ಮಾಡಿದ್ವಿ, ಯಾವ ಟೈಮಲ್ಲಿ ಹೇಗ್ ಬರುತ್ತೆ ಅನ್ನೋದಕ್ಕೆ ಸಂಗ್ರಹ ಮಾಡಿಟ್ಟಿದ್ವಿ. ಅದು ಪರಿವರ್ತನೆ ಹೇಗಾಗುತ್ತೆ, ಈಗ ಪ್ರಾಪರ್ ನಮಗೆ ಕಾಫಿ ಹೂವಿಂದ ಬಂತು, ಅದು ಲಾಂಗ್ ಟೈಮ್ ಅಲ್ಲಿ ಅದು ಯಾವ ರೀತಿ ಪರಿವರ್ತನೆ ಆಗುತ್ತೆ. ಈಗ ಕಾಡುಮರಗಳು ಅಂಟೋಳ ಫ್ಲವರ್ ಸಿಕ್ತು, ಅದನ್ನು ಹೇಗೆ ಪರಿವರ್ತನೆ ಆಗುತ್ತೆ, ನೇರಳು ಹೇಗೆ ಸಿಗುತ್ತೆ, ರಬ್ಬರ್ ಹೂ ಸಿಕ್ತಾಗ ಅದು ಹೇಗೆ ಪರಿವರ್ತನೆ ಆಗಬೇಕು ನೋಡ್ಬೇಕು ಅಂತಾನೆ ಪ್ರತಿ ಸಲ ತೆಗೆದಾಗ ನಾವು ಸ್ಟೋರ್ ಮಾಡ್ತಾ ಬಂದಿದ್ವಿ. ಟೇಸ್ಟ್ ಅಲ್ಲಿ ಏನಾದ್ರು ಚೇಂಜ್ ಆಗುತ್ತಾ, ಗ್ರಾಹಕರು ಬಂದಾಗ ನಾವು ಅವರಿಗೆ ಹೇಳ್ಬೇಕಾಗತ್ತೆ, ತಗೊಂಡೋಗಿ ಇಟ್ಕೊಂಡಾಗ ಅವ್ರದ್ದು ಕಲರ್ ಟೇಸ್ಟ್ ಚೇಂಜ್ ಆಗಿ ಯಾಕಾಯ್ತು ಅಂತೇಳಿ ನಾವು ಕೂಡ ಚೆಕ್ ಮಾಡಿ ಅವ್ರಿಗೆ ಹೇಳ್ಬೇಕು. ಅದನ್ನೆಲ್ಲ ನಾವು ತಿಳ್ಕೊಳ್ತಾ ಇದ್ವಿ. ನಾನು ಒಂದ್ ಸಲ ಮಾಡಿಬಿಟ್ಟಿದ್ರೆ ನಂಗೆ ಗೊತ್ತಿರ್ತಿರ್ಲಿಲ್ಲ. ಇದೇ ಋತಿನಲ್ಲಿ 7 ವರ್ಷದಿಂದ ಇರೋದು ಹೇಗೆ ಆಗ್ತಿದೆ, ಪ್ರತಿ ಸಲ ಏನ್ ಚೇಂಜಸ್ ಆಗ್ತಿದೆ ಅನ್ನೋದು ತಿಳಿತಾ ಇದೆ. ಜೇನ್ ಸಾಕಾಣಿಕೆಯಿಂದ ತಾವು ವೈಯಕ್ತಿಕವಾಗಿ ಏನು ಅನುಕೂಲವನ್ನ ಮಾಡ್ಕೊಂಡಿದ್ದೀರಿ, ಎಷ್ಟು ಆದಾಯವನ್ನ ಮಾಡ್ಕೊಂಡಿದ್ದೀರಿ? ತೋಟ ಏನಿರಲಿಲ್ಲ, ತೋಟನ ಡೆವಲಪ್ಮೆಂಟ್ ಮಾಡಿದೀವಿ. ಗದ್ದೆ ಇರೋದನ್ನೆಲ್ಲ ತೋಟ ಮಾಡ್ತಾ ಇದೀವಿ. ಪ್ರಾಪರ್ ಆಗಿ ಮನೆ ಇಲ್ಲಿ ಕುಂಬಾರಳ್ಳಿನಲ್ಲಿದೆ. ಕೆಲವೊಮ್ಮೆ ಹೊರಗಡೆ ಹೋದಾಗ ಟೌನ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಒಂದ್ ಜಾಗ ತಗೊಂಡ್ಬಿಟ್ಟು ಅಲ್ಲಿ ಒಂದ್ ಮನೆ ಮಾಡ್ತಾ ಇದೀವಿ. ಜೇನ್ ಸಾಕಾಣಿಕೆಯಿಂದ ಆದಾಯನ ಪಡ್ಕೊಂಡ್ಬಿಟ್ಟು ಒಳ್ಳೆ ಆದಾಯ ಇದೆ. ಜೇನ್ ಸಾಕಾಣಿಕೆಯಿಂದ ಜೇನ್ ಸಾಕಾಣಿಕೆ ಒಂದೇ ಆದಾಯ ಇದೆ, ತೊಂದರೆ ಏನಿಲ್ಲ. ಇಬ್ಬರಿಗೆ ವೃತ್ತಿಯನ್ನು ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಹಾ ಸರ್, ಇಬ್ರು ವೃತ್ತಿಯಲ್ಲಿದ್ದಾರೆ. ಹೇ ಅಂತ ಹೇಳಿದ್ರೆ ಡಿಪೆಂಡ್, ಈಗ ಜೇನು ಕೃಷಿ ಯಾರು ಕೂಡ ಅವರಾಗೆ ಬರಬೇಕು, ನಾವಾಗೆ ಒತ್ತಾಯದಲ್ಲಿ ಕರೆದ್ರೆ ಯಾರು ಕೂಡ ಬರಲ್ಲ. ಅವರಾಗೆ ಬಂದ್ಬಿಟ್ಟು ಜೇನು ಸಾಕಾಣಿಕೆ ಮಾಡ್ತಾರೆ, ಅವರು ಕೂಡ ಆದಾಯನ ಬಳಸ್ತಾರೆ, ತೊಂದರೆ ಏನಿಲ್ಲ. ಜೇನು ಸಾಕಾಣಿಕೆದಾರರಿಗೆ ಮತ್ತೆ ಕೃಷಿಕರಿಗೆ ಜೇನು ಸಾಕಾಣಿಕೆಯ ಬಗ್ಗೆ ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ರಂಜಿತ್? ಜೇನು ಸಾಕಾಣಿಕೆ ಮಾಡೋದ್ರಿಂದ ಒಂದೇನು ಅಂತ ಹೇಳಿದ್ರೆ ಪಾಲಿನೇಷನ್. ಪ್ರಕೃತಿ ನಾವೇನಾದ್ರು ಒಂದು ಕೊಡುಗೆ ಹಾಕೊಡ್ಬೋದು. ಸೀಸನ್ ಅಲ್ಲಿ ನಮ್ಮ ಬೆಳೆ ಪಾಲಿನೇಷನ್ ಆಗುತ್ತೆ. ಅದ್ಬಿಟ್ಟು ಯಾವುದೇ ಕಾಡು ಮರಗಳಲ್ಲಿ ಪಾಲಿನೇಷನ್ ಆಗೋದ್ರಿಂದ ಅಲ್ಲಿ ಹೂಗಳಿರೋದು ಕಾಯಿ ಕಟ್ಟಿ ಒಂದು ಗಿಡಗಳಾಗಿರ್ಬೋದು, ಇಲ್ಲ ಒಂದು ಹಕ್ಕಿ ತಗೊಂಡು ಬೇರೆ ಕಡೆ ಆಗಿ ಅಲ್ಲಿ ಒಂದು ಮರ ಆಗ್ಬೋದು. ಕಾಡನ್ನೇ ಬೆಳೆಸಲಿಕ್ಕೆ ಉತ್ತೇಜನ ಕೊಡ್ಬೋದು. ಪ್ಲಸ್ ಏನೋ ಅಂತ ಹೇಳಿದ್ರೆ ಒಳ್ಳೆ ಜೇನನ್ನ ನಾವೇ ತಿನ್ಬೋದು. ಹೊರಗಡೆ ಹೋಗಿ ಯಾವ್ದೋ ಕಲಬೆರಿಗೆ ಸಿಕ್ತು ಅಂತ ಬೈಯೋದ್ಕಿಂತ ಜೇನು ಸಾಕಾಣಿಕೆ ತಗೊಂಡ್ಬೋದು, ಇಲ್ಲ ನೀವೇ ಸಾಕಾಣಿಕೆ ಮಾಡಿ ಅದನ್ನೇ ನೀವು ಜೇನು ತುಪ್ಪನಾಗಿ ತಗೊಂಬೋದು. ಜೇನು ಸಾಕಾಣಿಕೆಯ ಬಗ್ಗೆ ಇನ್ನು ಸೂಕ್ತವಾದಂತಹ ಸಲಹೆ ಬೇಕು ಅಂತ ಹೇಳಿದ್ರೆ, ಜೇನು ತುಪ್ಪ ಬೇಕು ಅಂತ ಹೇಳಿದ್ರೆ, ಜೇನು ಸಾಕಾಣಿಕೆಯ ಸಲಕರಣೆಗಳು ಬೇಕು ಅಂತ ಹೇಳಿದ್ರೆ, ಜೇನು ಕುಟುಂಬಗಳು ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸರ್, ನಂದು ಕ್ವೀನ್ಸ್ ಬೀ ಫಾರ್ಮ್ ಅಂತೇಳಿ ಗೂಗಲ್ ಮ್ಯಾಪ್ ಇದೆ, ಅದ್ರ ಕೂಡ ಬರ್ಬೋದು. ಒಂದು ಲೊಕೇಶನ್ ಇದೆ, ಮತ್ತೆ ಆಲ್ದೂರ್ ಹತ್ರ ಕುಂಬಾರಳ್ಳಿ ಅಂತೇಳಿ ಅಲ್ಲಿ ಇರುವಂತದ್ದು. ನಂದು ಮೊಬೈಲ್ ನಂಬರ್ ಬೇಕು, ಮೊಬೈಲ್ ನಂಬರ್ ಕೂಡ ತಗೋಬಹುದು. ಮೊಬೈಲ್ ನಂಬರ್ ಹೇಳಿ ಒಂದ್ಸರಿ. 8197268446. ಇನ್ನೊಂದ್ಸರಿ ನಿಧಾನ ಕೇಳಿ. 8197268446. ಒಳ್ಳೇದು ರಂಜಿತ್ ಅವರೇ, ಇದುವರೆಗೆ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಸಾಕಾಣಿಕೆಯ ಮಹತ್ವ, ಜೇನು ಸಾಕಾಣಿಕೆಯಿಂದ ತಾವು ಮಾಡಿಕೊಂಡಿರತಕ್ಕಂತಹ ಅನುಕೂಲಗಳು ಮತ್ತೆ ಜೇನು ಸಾಕಾಣಿಕೆಯನ್ನ ಹೇಗೆ ಮಾಡಿದ್ರೆ ಅದು ಲಾಭದಾಯಕವಾಗಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಇವತ್ತು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕನ್ನ ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬೆಂಗಳೂರು ಲತಾ ಮತ್ತು ಬಿ ವಸಂತ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಮಾತಾ ನಿಲ್ಲಿಸಿ ಚದುರಂಗಿ ಮಾತ

ರೈತ ಬಂಧವರೇ, ನಿಮ್ಮ ತೋಟಗಳಲ್ಲಿ ಅಥವಾ ಜಮೀನುಗಳಲ್ಲಿ ಮಳೆ ನೀರು ಇಂಗುವಂತೆ ಏನೇನು ಮಾಡಬಹುದಂತ ನಿಮಗೆ ಗೊತ್ತಿದೆ. ಬದುಗಳನ್ನು ಹಾಕ್ಕೊಳ್ಳೋದು, ಅಲ್ಲಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಿಕೊಳ್ಳೋದು, ಸಾಧ್ಯ ಆದರೆ ಮಧ್ಯಮ ಗಾತ್ರದ ಅಥವಾ ಇನ್ನೂ ಕೆಲವೊಬ್ಬರು ದೊಡ್ಡ ಪ್ರಮಾಣದ ಕೊಳಗಳನ್ನು ಕೆರೆಗಳನ್ನು ಮಾಡಿಕೊಳ್ಳೋದಿದೆ. ಕಾಫಿ ಬೆಳೆಗಂತೂ ಬೇಸಿಗೆಯಲ್ಲಿ ರೋಬಸ್ಟಕ್ಕೆ ಮಳೆ ನೀರಿನ ಪೂರೈಕೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೀಗಾಗಿ ಎಷ್ಟೋ ಜನ ಮಳೆಗಾಲದಲ್ಲಿ ಬೀಳುವ ಮಳೆ ನೀರನ್ನು